ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತದಲ್ಲಿ ಕಿಸಾನ್ ಸುವಿಧಾ ಮೊಬೈಲ್ ಆಪ್ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಜಿ ರಘುರಾಜ್, ಕೃಷಿ ವಿಸ್ತರಣಾ ತಜ್ಞರು ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಂತರ ಸಿರಿಧಾನ್ಯ ಕೃಷಿಯ ಅನುಭವಗಳು ಈ ಕುರಿತು ಚಿತ್ರದುರ್ಗದ ಕೃಷಿಕ ಸಿಎಚ್ ಬಸವರಾಜ್ ಅವರೊಂದಿಗೆ ಸಂದರ್ಶನ. ತದನಂತರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಒಡೇರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಹನುಮಕ್ಕ ಅವರೊಂದಿಗೆ ಸಂದರ್ಶನ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 9178? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಇದೀಗ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ರೈತ ಬಾಂಧವರೇ ನಮಸ್ಕಾರ, ನಾನು ರಘುರಾಜ, ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಇಂದು ನಿಮಗೆ ಕಿಸಾನ್ ಸುವಿಧಾ ಮೊಬೈಲ್ ಆಪ್ ಬಗ್ಗೆ ತಿಳಿಸಿಕೊಡ್ತೇನೆ. ರೈತ ಬಾಂಧವರೇ, ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ರೈತರ ಅನುಕೂಲಕ್ಕಾಗಿ ಕಿಸಾನ್ ಸುವಿಧಾ ಮೊಬೈಲ್ ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ಎಲ್ಲಾ ರೈತರು ಸಹ ಸ್ಮಾರ್ಟ್ ಫೋನ್ಗಳನ್ನು ಉಪಯೋಗಿಸಿದರೆ ಸಾಮಾಜಿಕ ಜಾಲತಾಣಗಳು, ಅದರಲ್ಲೂ ವಾಟ್ಸಪ್ಗಳನ್ನ ಎಲ್ಲ ರೈತ ಬಾಂಧವರು ಈಗ ಉಪಯೋಗಿಸಿದ್ದು ಇದರ ಒಂದು ಪರಿಚಯ ಎಲ್ಲರಿಗೂ ಇದ್ದೇ ಇದೆ. ಇದೇ ರೀತಿ ಕೃಷಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಒಂದು ಕಿಸಾನ್ ಸುವಿಧಾ ಮೊಬೈಲ್ ಆಪ್ ಅನ್ನ ಬಿಡುಗಡೆ ಮಾಡಿದೆ. ರೈತ ಬಾಂಧವರು ಇದನ್ನ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಕಿಸಾನ್ ಸುವಿಧಾ ಎಂದು ಟೈಪ್ ಮಾಡಿ ಅದನ್ನ ತಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಬಹುದು. ಈ ಒಂದು ಕಿಸಾನ್ ಸುವಿಧಾದಲ್ಲಿ ಸಂಪೂರ್ಣವಾಗಿ ಕೃಷಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನು ಒಳಗೊಂಡಿದೆ ಈ ಒಂದು ಮೊಬೈಲ್ ಆಪ್. ಇದರಲ್ಲಿ ರೈತರಿಗೆ ಪ್ರಮುಖವಾಗಿ ಕೃಷಿ ಮಾರುಕಟ್ಟೆಯ ಒಂದು ಮಾಹಿತಿ ತಿಳಿಸುತ್ತೆ. ಭಾರತದ ಎಲ್ಲ ಪ್ರಮುಖ ಮಾರುಕಟ್ಟೆಯ ಒಂದು ಬೆಲೆಗಳು, ಎಲ್ಲ ಕೃಷಿಯ ಒಂದು ಬೆಳೆಗಳಿಗೆ ಏನು ಮಾರುಕಟ್ಟೆ ಬೆಲೆ ಇದೆ ಅನ್ನೋದು ಮಾಹಿತಿ ಸಂಪೂರ್ಣವಾಗಿ ರೈತರಿಗೆ ಸುಲಭವಾಗಿ ಮೊಬೈಲ್ನಲ್ಲೇ ಗೊತ್ತಾಗುತ್ತೆ. ಇದರ ಜೊತೆಗೆ ಇನ್ನೂ ಅನೇಕ ವಿಷಯಗಳು ಈ ಒಂದು ಕಿಸಾನ್ ಸುವಿಧಾ ಮೊಬೈಲ್ ಆಪ್ನಲ್ಲಿ ದೊರೆಯುತ್ತವೆ. ಸರ್ಕಾರದ ಯೋಜನೆಗಳು ಯಾವ್ಯಾವ ರೈತರಿಗೆ ಇದಾವೆ ಅಂತೇಳಿ ಈ ಒಂದು ಮೊಬೈಲ್ ಆಪ್ನಲ್ಲಿ ದೊರೆಯುತ್ತೆ. ಜೊತೆಗೆ ಪಿಎಂ ಕಿಸಾನ್ ಯೋಜನೆಯ ಬಗ್ಗೆ ನಿಮಗೆ ವಿಸ್ತಾರವಾದಂತ ಮಾಹಿತಿ ಸಿಗುತ್ತೆ. ರಸಗೊಬ್ಬರಗಳ ಒಂದು ಲಭ್ಯತೆ ಜಿಲ್ಲಾವಾರು ಹೇಗಿದೆ, ಇದರ ಒಂದು ದಾಸ್ತಾನು ಎಷ್ಟಿದೆ, ರೈತರು ಜೂನ್ ಜುಲೈ ತಿಂಗಳು ಬಂದ್ರೆ ಬಿತ್ತನೆ ಕಾಲ ಬಂದಾಗ ರಸಗೊಬ್ಬರಗಳಿಗೆ ಒಂದು ಹಾಹಾಕಾರ ಪ್ರಾರಂಭ ಆಗುತ್ತೆ. ಇದರ ಒಂದು ಸಂಪೂರ್ಣ ಮಾಹಿತಿಯನ್ನ ರಸಗೊಬ್ಬರಗಳ ದಾಸ್ತಾನು ಎಷ್ಟಿದೆ ಅಂತ ತಿಳ್ಕೊಳ್ಬಹುದು. ಜೊತೆಗೆ ಬಿತ್ತನೆ ಬೀಜಗಳು ಉತ್ತಮ ಒಂದು ಗುಣಮಟ್ಟದ ತಳಿಗಳಾಗಿರಲಿ ಅಥವಾ ಸಂಕರ್ಣ ತಳಿಗಳಾಗಿರಲಿ ಇವುಗಳ ಒಂದು ಲಭ್ಯತೆಯನ್ನ ಈ ಒಂದು ಮೊಬೈಲ್ ಆಪ್ನಲ್ಲಿ ತಾವು ಪಡ್ಕೊಳ್ಬಹುದಾಗಿದೆ. ಜೊತೆಗೆ ಸಾವಯವ ಕೃಷಿಯ ಬಗ್ಗೆ ಮಾಹಿತಿಯನ್ನು ಸಹ ಈ ಒಂದು ಮೊಬೈಲ್ ಆಪ್ನಲ್ಲಿ ಪಡೆಯಬಹುದಾಗಿದೆ. ನಂತರ ಕಿಸಾನ್ ರಥ ಯೋಜನೆ ಒಂದು ಪ್ರಾರಂಭ ಮಾಡಿದೆ. ಇದರಲ್ಲಿ ರೈತರು ತಾವು ಬೆಳೆದಂತ ಬೆಳೆಗಳನ್ನ ಹೊರಗಡೆ ಒಂದು ಜಾಗಗಳಿಗೆ ಸಾಗಾಣಿಕೆ ಮಾಡಲು ಯಾವ್ಯಾವ ಒಂದು ವಾಹನಗಳ ವ್ಯವಸ್ಥೆ ಇದೆ ಅಂತೇಳಿ ಈ ಒಂದು ಕಿಸಾನ್ ರಥ ಆಪ್ನಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಜೊತೆಗೆ ಜಿಲ್ಲೆಗಳಲ್ಲಿ ಇರುವಂತ ಕೃಷಿ ವಿಜ್ಞಾನ ಕೇಂದ್ರಗಳ ಒಂದು ಮಾಹಿತಿ, ಆ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ರೈತರಿಗೆ ಸಂಪೂರ್ಣ ಒಂದು ಮಾಹಿತಿ ಸಿಗುತ್ತೆ. ಜೊತೆಗೆ ಬೆಳೆ ವಿಮೆ ಬಗ್ಗೆ ಮಾಹಿತಿ ಸಿಗುತ್ತೆ. ಮೊಬೈಲ್ ಆಪ್ ಮುಖಾಂತರನೇ ಒಂದು ಅದರ ಒಂದು ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡ್ಕೋಬಹುದು. ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬಹುದು ಹೇಗೆ ಎನ್ನುವ ವಿಚಾರವಾಗಿ ಇದರಲ್ಲಿ ಮಾಹಿತಿ ಇದೆ. ಜೊತೆಗೆ ಕೃಷಿ ಯಾಂತ್ರೀಕರಣದ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಳ್ಬಹುದು. ಕೃಷಿಯ ಜೊತೆಗೆ ತೋಟಗಾರಿಕೆ ಮತ್ತು ಪಶುಸಂಗೋಪನೆ ಈ ವಿಚಾರವಾಗಿಯೂ ಸಹ ಒಂದು ಮಾಹಿತಿಯನ್ನು ಈ ಒಂದು ಮೊಬೈಲ್ ಆಪ್ ಒಳಗೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಜಾನುವಾರುಗಳಿಗೆ ಬರುವಂತಹ ರೋಗಗಳು ಮತ್ತು ಅವುಗಳ ನಿರ್ವಹಣೆ, ಪ್ರಮುಖ ಜಾನುವಾರು ತಳಿಗಳು, ಕೃತಕ ಗರ್ಭಧಾರಣೆ ಮತ್ತು ರೋಗಗಳಿಗೆ ಬರುವಂತಹ ಲಸಿಕೆಗಳು ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಇದರ ಜೊತೆಗೆ ತರಬೇತಿ ಮತ್ತು ವಿಸ್ತರಣಾ ಸೌಲಭ್ಯಗಳು ತಮ್ಮ ರೈತರಿಗೆ ಹತ್ತಿರದಲ್ಲಿ ಏನೇನು ದೊರೆಯುತ್ತೆ, ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತರಬೇತಿಗಳು ಮತ್ತು ವಿಸ್ತರಣಾ ಸೌಲಭ್ಯಗಳನ್ನು, ಇಷ್ಟೊಂದು ವಿಷಯಗಳನ್ನು ಈ ಒಂದು ಕಿಸಾನ್ ಸುವಿಧಾ ಒಳಗೊಂಡಿದೆ. ಪ್ರತಿಯೊಬ್ಬ ರೈತರು ಸಹ ಸುಲಭವಾಗಿ ಒಂದು ಪ್ರೌಢಶಾಲಾ ಶಿಕ್ಷಣ ಮಟ್ಟದ ಇಂಗ್ಲಿಷ್ ನಲ್ಲಿ ಇದೆ. ಯಾರ್ಯಾರು ವ್ಯಾಟ್ಸ್ಆಪ್ಗಳನ್ನು ಉಪಯೋಗಿಸ್ತಾರೋ ಅವರೆಲ್ಲರೂ ಸಹ ಸುಲಭವಾಗಿ ಈ ಒಂದು ಕಿಸಾನ್ ಸುವಿಧಾ ಮೊಬೈಲ್ ಆಪ್ ಅನ್ನ ಉಪಯೋಗಿಸಿ ತಮ್ಮ ಮೊಬೈಲ್ನಲ್ಲೇ ಕೃಷಿಗೆ ಸಂಬಂಧಪಟ್ಟಂತ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಳ್ಳಬಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9494983583, ಈ ನಂಬರ್ಗೆ ಕರೆ ಮಾಡಿ ತಾವು ತಿಳ್ಕೊಳ್ಬಹುದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ ಸಿರಿಧಾನ್ಯ ಕೃಷಿಯ ಅನುಭವಗಳು. ಈ ಕುರಿತು ಚಿತ್ರದುರ್ಗದ ಕೃಷಿಕ ಸಿಹೆಚ್ ಬಸವರಾಜ್ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ಬಸವರಾಜ್ ಅವರಿಗೆ. ನಮಸ್ಕಾರ ಸರ್. ಬಸವರಾಜ್ ಅವರು, ತಾವು ಚಿತ್ರದುರ್ಗದವರು? ಹೌದು ಸರ್. ತಾವು ಸಿರಿಧಾನ್ಯ ಬೆಳೆಗಾರರಂತ ಕೇಳಿದ್ದೀವಿ. ಹೌದು ಸರ್. ಏನೇನು ಬೆಳೀತೀರಾ? ಸರ್, ನಾವು ನವಣೆ ಮತ್ತು ಸಾಮೆ ಬೆಳಿತೀವಿ ಸರ್. ಎಷ್ಟು ಎಕರೆಯಲ್ಲಿ ಬೆಳೀತೀರಾ? ಒಂದು 3/4 ಎಕರೆ ಜಾಗದಲ್ಲಿ ನವಣೆ ಮತ್ತು ಸಾಮೆ ಎರಡನ್ನೂ ಬೆಳೀತೀವಿ ಸರ್. ನಿಮ್ಮದು ಹೊಲ ಎಷ್ಟಿದೆ ಒಟ್ಟು? ಒಂದು 7.5 ಎಕರೆ ಇದೆ ಸರ್. ಬೇರೆ ಹೊಲದಲ್ಲಿ ಏನು ಬೆಳೀತೀರಾ ಮತ್ತೆ? ಒಂದು 2 ಎಕರೆ ಅಡಿಕೆ ಗಿಡ ಇದೆ ಸರ್, ಮೆಕ್ಕೆಜೋಳ ಮತ್ತು ತೊಗರಿ, ರಾಗಿ, ಮನೆಗೆ ಬೇಕಾದಷ್ಟು ರಾಗಿ, ಈ ಥರ ಬೆಳೆ, ಸ್ವಲ್ಪ ತರಕಾರಿ ಮತ್ತು ಅಡಿಕೆ ತೋಟದಲ್ಲಿ ಅಂತರ ಬೆಳೆಯಾಗಿ ಸೊಪ್ಪು ಬೆಳಿತೀವಿ ಸರ್. ಈಗ 3/4 ಎಕರೆಯಲ್ಲಿ ಸಿರಿಧಾನ್ಯ ಬೆಳಿತೀರಿ ಅಂತ ಹೇಳಿದ್ರಲ್ಲ, ಯಾವ ಸಿರಿಧಾನ್ಯಗಳನ್ನು ಬೆಳಿತೀರಾ ನೀವು? ನವಣೆ ಮತ್ತು ಸಾಮೆ ಬೆಳಿತೀವಿ ಸರ್. ಬರೀ 3/4 ಎಕರೆಯಲ್ಲಿ ಯಾಕೆ ಬೆಳಿತೀರಿ? ಇನ್ನು ಹೆಚ್ಚಿಗೆ ಬೆಳಿಬೋದನ್ನೆಲ್ಲ ಸರ್. ನನಗೆ 3/4 ಎಕರೆ ಕಪ್ಪು ಭೂಮಿ ಇದೆ ಸರ್. ಆ ಕಪ್ಪು ಭೂಮಿಯಲ್ಲಿ ನವಣೆ ಉತ್ಕೃಷ್ಟವಾಗಿ ಬರ್ತದೆ ಅಂತಕ್ಕಂಥದ್ದು ಸರ್ ನಮ್ಮ ಹಿಂದಿನಿಂದ ನಮ್ಮ ಹಿರಿಯರು ಹೇಳ್ಕೊಟ್ಟಂಥದ್ದು. ಹೌದು, ಹೌದು ಕೂಡ. ಹಾಗಾಗಿ ಸರ್, ನಾನು ಆ ಕಪ್ಪು ಭೂಮಿಯನ್ನು 3/4 ಎಕರೆಯಲ್ಲಿ ನಾನು ನವಣೆ ಬೆಳೀಲಿಕ್ಕೆ ಅಂತ ಸೀಮಿತವಾಗಿ ಇಟ್ಕೊಂಡಿದ್ದೆ. ಪ್ರತಿ ವರ್ಷ ನವಣೆನೇ ಬೆಳೀತೀರಾ ಅಥವಾ ಬೇರೆ ಏನಾದರೂ ಬೆಳೀತೀರಾ? ಇಲ್ಲ ಸರ್, ನಾನು ನಮ್ಮ ನವಣೆ ನಮಗೆ ಬೇಕಾದಷ್ಟೇ ಬೆಳ್ಕೊಳ್ತೀನಿ ನಮ್ಮನೆಗೆ. ಅದು ಸಾವಯವ ಬೆಳಿತೇನೆ ಸರ್. ಸಾವಯವ ಬೆಳೆಯೋದ್ರಿಂದ ಹೆಚ್ಚು ಇಳುವರಿ ಬರಲ್ಲ, ಕಡಿಮೆ ಬರ್ತದೆ. ಆದರೂ ತೊಂದರೆ ಇಲ್ಲ, ನಾವು ಸಾವಯವ ಆಹಾರ ಸೇವಿಸಬೇಕನ್ನೋ ಉದ್ದೇಶವಾಗಿ ನಾನು ಅದನ್ನು ಅಷ್ಟೇ ಜಮೀನಲ್ಲಿ ಬೆಳಿತೇನೆ. ನನಗೆ ಉಪಯೋಗಕ್ಕಾಗಿ 1-2 ವರ್ಷಕ್ಕಾಗುವಷ್ಟು ಆಗ್ತದೆ. ಹೆಚ್ಚದನ್ನ ನಮ್ಮ ಬಂಧು ಬಳಗಗಳಿಗೆ ಕೊಡ್ತೇವೆ. ಈಗ ಸಾಮೆ ಯಾವಾಗ ಬೆಳಿತಾರೆ ಮತ್ತೆ? ಸಾಮೆ ಜೊತೆಗೆ ಹಾಕ್ತೇವೆ ಸರ್. ಒಂದು ಮಳೆಗೆ ಮುಂಚೆ ನಾವು ಅಸ್ಲೆ ಮಳೆಗೆ ನವಣೆ ಹಾಕಿದ್ರೆ ಅದಕ್ಕಿಂತ ಮುಂಚಿನ ಮಳೆಗೆ ನಾವು ಸಾಮೆ ಹಾಕ್ತೇವೆ. ಎರಡು ನಿಮ್ಮ ಬಳಕೆಗೋಸ್ಕರ ಬೆಳಿತಿದ್ರೆ? ಹೌದು ಸರ್, ನಮ್ಮ ಬಳಕೆಗೋಸ್ಕರ ಬೆಳ್ಕೊಳ್ತಿದ್ವಿ. ಯಾಕೆ ಸಿರಿಧಾನ್ಯಗಳನ್ನ ಬಳಸಬೇಕಂತ ನಿಮಗೆ ಅನಿಸ್ತು ಬಸವರಾಜ್? ಸರ್, ನಮ್ಮ ತಂದೆ ಈಗ ಸುಮಾರು 82 ವರ್ಷ ಸರ್. ಅವರ ಆರೋಗ್ಯ ನೋಡಿದರೆ ಸರ್, ಅವರು ಮೊದಲಿಂದನೂ ನವಣೆ ಬಳಸ್ತಾನೇ ಇದ್ದಾರೆ ಸರ್, ಬಳಸ್ತಾರೆ ಅವರು. ನಾವು 1 ವರ್ಷ ಕಡಿಮೆ ನಮ್ಮ ಮನೆಯಲ್ಲಿ ಏನು ಬೆಳೆದಿದ್ದು ಸ್ವಲ್ಪ ಕಡಿಮೆ ಆಯಿತು ಅಂದರೆ 1 ವಾರದಿಂದ ಸಂತೆಯಲ್ಲಿ ತಂದು ಇಟ್ಕೊಳ್ತಾರೆ ಹೋಗಿ. ಹಾಗೆ ಸರ್, ಅವರ ಆರೋಗ್ಯ ಮತ್ತು ನಮ್ಮ ತಾತ ನಮ್ಮ ಅಜ್ಜಿ ಅವರೆಲ್ಲ ಸರ್ ಅವ್ರು ನವಣೆನೇ ಬಳಸ್ತಾ ಇದ್ರಂತೆ ಸರ್. ನಮ್ಮ ಮನೆಯಲ್ಲಿ ಹಾಗೆ ಸ್ವಲ್ಪ ಪದ್ಧತಿ ಮುಂದುವರ್ಸ್ಕೊಂಡು ಬಂದಿದ್ದಾರೆ, ಹಳೆ ಪದ್ಧತಿ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅವರ ಆರೋಗ್ಯವನ್ನೆಲ್ಲ ನೋಡಿದಾಗ ನಮಗೆ ನವಣೆನ ಬಿಡಬಾರ್ದು, ಬಳಸಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಈ ಸಕ್ಕರೆ ಮತ್ತು ರಕ್ತದೊತ್ತಡದ ಕಾಯಿಲೆಗಳು ಹೆಚ್ಚಾದ ನಂತರ ಬಹಳಷ್ಟು ಶಿಫಾರಸು ಮಾಡಿದ್ದಾರೆ ನವಣೆಗಳನ್ನ ಬಳಸಿ ಅಂತೇಳಿ. ನಮಗೆ ಗೊತ್ತಿದ್ದಾಗೆ ಅದನ್ನು ಬಳಸೋದ್ರಿಂದ ಆರೋಗ್ಯವಾಗಿರ್ತದೆ ಅಂತ ಗೊತ್ತಾಗಿ ನಾವು ಅದನ್ನು ಬಳಸ್ತಾ ಇದ್ದೇವೆ ಸರ್. ಈಗ ನಿಮ್ಗೆ ಹೆಂಗ ಗೊತ್ತಾಯ್ತು ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತಂತ ನಿಮಗೆ ಅನಿಸಿದ್ದೆ ಹೆಂಗೆ? ಒಂದು, ನಮ್ಮ ತಂದೆಯನ್ನು ನೋಡಿ ಸರ್. ಎರಡನೇದಾಗಿ, ಸಾಕಷ್ಟು ಕಾಯಿಲೆಗಳಿಗೆ ಸಿರಿಧಾನ್ಯ ಬಳಸೋದ್ರಿಂದ ಗುಣಮುಖರಾಗ್ತಾರೆ ಅಂತೇಳಿ ಡಾಕ್ಟರ್ ಖಾದರ್ ಸರ್, ಮೈಸೂರವರು ಸರ್, ಡಾಕ್ಟರ್ ಖಾದರ್ ಅವರ ಕೆಲವು ಯೂಟ್ಯೂಬ್ಗಳನ್ನು ನೋಡಿ ಅವರು ಬಹಳಷ್ಟು ಅದರ ಬಗ್ಗೆ ಪ್ರಚಾರ ಮಾಡ್ತಾರೆ. ಅದನ್ನು ಕಂಡುಕೊಂಡು ನಾವು ಸರ್ ಅದನ್ನು ನಮ್ಮ ಒಬ್ಬ ಸಂಬಂಧಿಕರಿಗೆ ಹೊಟ್ಟೆ ಕ್ಯಾನ್ಸರ್ ಆಗಿದ್ದಾಗ ಇದನ್ನು ಬಳಸಲಿಕ್ಕೆ ನಾವು ಹೇಳಿದ್ದೀವಿ ಸರ್. ಚಿಕ್ಕಮಂಗಳೂರದ್ದು. ಇದನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಅವರು ಸಾಕಷ್ಟು ಆರೋಗ್ಯದಲ್ಲಿ ಸುಧಾರಿಸಿದರು. ಡಾಕ್ಟ್ರು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನದಾಗಿ ಅವರ ಆರೋಗ್ಯ ಸುಧಾರಿಸ್ತು ಸರ್. ಆ ಸುಧಾರಿಸಿದ್ರಿಂದ ಮತ್ತೆ ನಾವು ಅದನ್ನು ಮತ್ತೆ ಎರಡನೇದಾಗಿ ಇನ್ನೊಬ್ಬಳು ನಮ್ಮ ತಂಗಿಯ ನಾದಿನಿ ತ್ರಿವೇಣಿ ಅಂತ ಇದ್ದಾರೆ ಬೆಂಗಳೂರು ರಾಜಾಜಿನಗರದಲ್ಲಿ. ಅವ್ರಿಗೂ ಕೂಡ ಈ ಥರದ್ದೇನೆ ಕ್ಯಾನ್ಸರ್, ಹೊಟ್ಟೆಯಲ್ಲಿ ಕ್ಯಾನ್ಸರ್ ಆಗಿತ್ತು ಅಂದಾಗ ನಾವು ಅದನ್ನು ಅವ್ರಿಗೆ ಹೇಳಿದ್ವಿ, ಇದನ್ನು ಬಳಸ್ರಿ ಹುಷಾರಾಗಿದ್ದಾರೆ ಅಂತ. ಅವರು ಕೂಡ ಬಳಸಿ ಹುಷಾರಾದ ನಂತರ ನಮಗೆ ಇವತ್ತು ಫೋನ್ ಮಾಡಿ ಅಭಿನಂದನೆ ಸಲ್ಲಿಸ್ತಾರೆ. ನಾವು ನೀವು ಹೇಳಿದ್ದನ್ನು ಕೇಳಿ ನಾವು ತುಂಬ ಆರೋಗ್ಯ ಸುಧಾರಿಸ್ಕೊಂಡ್ವಿ ಅಂತ. ಡಾಕ್ಟರ್ ಏನು ಪರೀಕ್ಷೆ ಮಾಡಿದ್ರು, ಪರೀಕ್ಷೆ ಮಾಡಿದ ನಂತರ ಅವರು ಅದು ಯಾವ ಮಟ್ಟಕ್ಕೆ ಬರಬೇಕಿಂತ ಅದಕ್ಕಿಂತ ಬಹಳ ಬೇಗ ಗುಣವಾಗಿದ್ದನ್ನು ಕಂಡು ಇವತ್ತು ಅವರು ಅದನ್ನೇ ಬಳಸ್ತಾ ಇದ್ದಾರೆ ಸರ್. ಅವರು ಬೆಳೆದಿದ್ರು ಕೂಡ ಕೊಂಡುಕೊಂಡು ಇವತ್ತು ಅದನ್ನ ಪ್ರತಿನಿತ್ಯಕ್ಕೆ ಅದನ್ನೇ ಬಳಸ್ತಾ ಇದ್ದಾರೆ. ತುಂಬ ಆರೋಗ್ಯವಾಗಿ ಕೂಡ ಇದ್ದಾರೆ, ಈಗ ಕೆಲಸಕ್ಕೂ ಕೂಡ ಹೋಗ್ತಾ ಇದ್ದಾರೆ ಮತ್ತೆ ಅವರು. ಎರಡನೇದಾಗಿ ಸರ್, ನಮಗೆ ಕ್ಯಾನ್ಸರ್ ರೋಗ ಕೂಡ ಇದರಿಂದ ಕಡಿಮೆ ಆಗ್ತದೆ ಅಂತೇಳಿ ಒಳಲ್ಕೆರೆ ಮೈರಾಳ ಮತ್ತು ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರಂ ಸರ್, ಹಿರಿಯವರು ಇವ್ರ ಸಹಯೋಗದೊಂದಿಗೆ ಸಿರಿಧಾನ್ಯಗಳ ಬಳಕೆಯಿಂದ ಕ್ಯಾನ್ಸರ್ ಕೂಡ ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಅಂತೇಳಿ ಬೊಮ್ಮನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಸರ್. ಅವರು ಎಲ್ಲೇ? ನಮ್ಮ ಚಿತ್ರದುರ್ಗ ತಾಲೂಕು? ಚಿತ್ರದುರ್ಗ ತಾಲೂಕು ಹಿರೇಗೊಂಡೂರು ಬೊಮ್ಮನಹಳ್ಳಿಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರು. ಬೊಮ್ಮನಹಳ್ಳಿ ಅಲ್ಲಿ ನಿಮಗೆ ಏನು ಸಂಬಂಧ? ಬೊಮ್ಮೆನಹಳ್ಳಿ ನಮ್ ಜಮೀನಿದೆ ಸರ್. ಅಲ್ಲಿ ನಿಮ್ ಜಮೀನು ಬೊಮ್ಮೆನಹಳ್ಳಿ? ಜಮೀನಿದೆ, ಬೊಮ್ಮೆನಹಳ್ಳಿ ಇದೆ. ನಮ್ ಜಮೀನಿದೆ ಸರ್. ನಾವು ಆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ರೈತ ಮಿತ್ರ ಅಂತೇಳಿ ಪುನೀತ ಅಂತ ಒಬ್ಬ ಕಾರ್ಯಕರ್ತೆ ಕೂಡ ನಮಗೆ ನಮ್ ಬರ್ಲಿಕ್ಕೆ ಹೇಳಿದ್ರು. ಅಲ್ಲಿಗೆ ಎಲ್ಲ ರೈತರನ್ನ ಸೇರಿಸಿದ್ರು. ನಾವು ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅವರು ಮತ್ತೆ ಈ ಸಿರಿಧಾನ್ಯ ಬೆಳೆಯುವಂತ ಯಾರಾದ್ರೂ ಆಸಕ್ತರಿಗೆ ಮತ್ತೆ ಸಿರಿಧಾನ್ಯ ಬೀಜಗಳನ್ನು ಕೂಡ ತುಂಬಾ ಕೊಟ್ಟು ಸಹಕರಿಸಿದ್ರು ಸರ್. ಅಲ್ಲಿ ಏನು ಮಾಹಿತಿ ಗೊತ್ತಾಯ್ತು ನಿಮಗೆ ಆ ಕಾರ್ಯಕ್ರಮದಲ್ಲಿ? ಸರ್, ಸಿರಿಧಾನ್ಯಗಳು ಬೆಳೆಯೋದ್ರಿಂದ, ಸಿರಿಧಾನ್ಯಗಳನ್ನು ಊಟ ಮಾಡೋದ್ರಿಂದ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತದೆ ಸರ್. ಈ ಸಿರಿಧಾನ್ಯಗಳಲ್ಲಿ ನಮಗೆ ಗೊತ್ತಾದಾಗೆ, ಇತ್ತೀಚಿನ ಮಾಹಿತಿಗಳು ಗೊತ್ತಾದಾಗೆ, ಮೊದಲಿಂದ ಗೊತ್ತಾದಾಗೆ ಅದರಲ್ಲಿ ಕಬ್ಬಿನಂಶ ಕಡಿಮೆ ಮತ್ತು ನಾರಿನಂಶ ಹೆಚ್ಚಿಗೆ ಇರತಕ್ಕಂಥ ಆಹಾರ ಆಗಿರೋದ್ರಿಂದ ಬೇಗ ರಕ್ತದಲ್ಲೇ ಸಕ್ಕರೆ ಅಂಶನ ಸೇರ್ಕೊಳ್ಳಿಕ್ ಅವಕಾಶ ಇರಲ್ಲ. ಹಾಗಾಗಿ ಸಿರಿಧಾನ್ಯಗಳ ಬಳಕೆಯಿಂದ ಬಹಳಷ್ಟು ಆರೋಗ್ಯ ಸುಧಾರಿಸುತ್ತದೆ ಮತ್ತು ಗಟ್ಟಿಯಾದ ಆಹಾರ ಕೂಡ ಆರೋಗ್ಯಕರವಾದ ಆಹಾರ ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು ಸರ್. ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಗಟ್ಟಿಮುಟ್ಟಾಗಿರ್ತಾರೆ, ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ನಾವೆಲ್ಲ ಕೇಳಿದೀವಿ. ಹೌದು ಸರ್. ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ ಅದು ಬಹಳ ಕಷ್ಟದ ಕೆಲಸ ಮಾಡೋರಿಗೆ ಅದು ಬಹಳ ಒಳ್ಳೆಯ ಆಹಾರ ಅಂತ ಹೇಳ್ತಾರೆ. ಹೌದು ಸರ್. ಈಗ ಸಾಮಾನ್ಯವಾಗಿ ಈಗ ಆಫೀಸ್ನಲ್ಲಿ ಕೆಲಸ ಮಾಡೋಂಥವ್ರು ಅಥವಾ ಸುಮ್ಮನೆ ಕುಂತಲ್ಲಿ ಕೆಲಸ ಮಾಡೋಂಥವ್ರು ಅವರು ಯಾವ ರೀತಿ ತಗೊಂಡ್ರೆ ಅನುಕೂಲ ಆಗುತ್ತೆ ಅದನ್ನು? ಸರ್, ಅವರು ಒಂದು ದಿನಕ್ಕೆ ಒಂದು ಹೊತ್ತಿನ ಹಾಗೆ ಸರ್. ಈಗ ನಾವು ಕೆಲಸ ಮಾಡೋ ರೈತರು ಕೆಲಸ ಮಾಡೋಂತಾರೆಲ್ಲ ಎರಡು ಹೊತ್ತು, ಕೆಲವರು ಹೇಳ್ತಾರೆ ತುಂಬಾ ಉಷ್ಣ ಅದು ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ ಸರ್. ಕೆಲವು ಕಾಲದಲ್ಲಿ ಅದನ್ನ ಊಟ ಮಾಡಲ್ಲ ಅಂತ, ಬೇಸಿಗೆ ಹೆಚ್ಚಿರುವಾಗ ಬಿಸಿಲು ಹೆಚ್ಚಿರುವಾಗ ಊಟ ಮಾಡಲ್ಲ ಅಂತಾರೆ ಸರ್. ಈಗ ಆಫೀಸಲ್ಲಿ ಕೆಲಸ ಮಾಡುವವರು ಪ್ರತಿಯೊಬ್ಬರು ಕೂಡ ಸರ್ ಅದನ್ನ ಒಂದು ದಿವಸಕ್ಕೆ ಒಂದು ಹೊತ್ತಾದ್ರೂ ಕೂಡ ಆ ಸಿರಿಧಾನ್ಯವನ್ನ ಆಹಾರ ಸೇವನೆ ಮಾಡಿದ್ರೆ ಅದು ಆರೋಗ್ಯದಲ್ಲಿ ತುಂಬಾ ಪರಿಣಾಮ ಬೀರ್ತದೆ ಸರ್. ಅವರು ಕೂಡ ಹೆಲ್ತಿ ಆಗಿರ್ತಾರೆ ಮತ್ತು ಆರೋಗ್ಯವಾಗಿರ್ತಾರೆ. ಎರಡನೇದಾಗಿ ಅಕ್ಕಿಗಳಿಂದ ಮಾಡ್ತಕ್ಕಂಥ ಎಲ್ಲಾ ಪದಾರ್ಥಗಳನ್ನ ನಾವು ಮಾಡಿದ್ದೇವೆ, ಮಾಡ್ಕೊಂಡು ಊಟ ಮಾಡಿದ್ದೇವೆ ಸರ್. ಎಲ್ಲ ಪದಾರ್ಥಗಳನ್ನ, ಸಿಹಿ ತಿಂಡಿಗಳನ್ನು ಕೂಡ ಮಾಡಬಹುದು ಸರ್. ಅಕ್ಕಿಯಲ್ಲಿ ದೋಸೆ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ, ಪಡ್ಡು ಮಾಡ್ತಾರೆ, ಚಿತ್ರಾನ್ನ ಮಾಡ್ತಾರೆ, ಪಲಾವ್ ಮಾಡ್ತಾರೆ. ಅಂದ್ರೆ ಸರ್, ಅಕ್ಕಿಯಿಂದ ಯಾವ್ಯಾವ ಆಹಾರಗಳನ್ನ ತಯಾರು ಮಾಡ್ತಾರೆ ಎಲ್ಲಾ ಆಹಾರಗಳನ್ನು ಕೂಡ ಸಿರಿಧಾನ್ಯದಿಂದ ತಯಾರು ಮಾಡಬಹುದು. ಆಮೇಲೆ ಈ ಮಕ್ಕಳಿಗೆ ಬೇಕಾದ್ರೆ ಈ ನವಣಕ್ಕಿ ಹುಂಡೆ ಅಂತ ಮಾಡ್ತಾರೆ ಸರ್, ಬೆಲ್ಲ ಪಾಕದಿಂದ. ಅದೊಂದು ಸಿಹಿ ತಿಂಡಿ, ಅದನ್ನ ಮಾಡಿ ಮನೆಗೆ ಇಟ್ಕೊಂಡು ಒಂದು ವಾರಕ್ಕೊಂದ್ಸರಿ ಮನೆಗೆ ಇಟ್ಕೊಂಡು ಎರಡು ದಿವಸಕ್ಕೋ ಮೂರು ದಿವಸಕ್ಕೋ ಸಂಜೆ ಹೊತ್ತು ಮಕ್ಕಳಿಗೆ ತಿಂಡಿ ತರ ಕೊಟ್ಟರು ಕೂಡ ತಿನ್ಲಿಕ್ಕೂ ಚೆನ್ನಾಗಿರ್ತದೆ, ಅವ್ರ ಆರೋಗ್ಯನೂ ಸುಧಾರಿಸ್ತದೆ ಸರ್. ಹಾಗೂ ಕೂಡ ಮಾಡಬಹುದು, ಯಾವುದೇ ಪದಾರ್ಥವನ್ನ ತಯಾರು ಮಾಡ್ಕೊಳ್ಬಹುದು. ತುಂಬಾ ರುಚಿಕರವಾಗಿರ್ತದೆ, ಆರೋಗ್ಯವಾಗಿರ್ತದೆ ಸರ್ ಸಿರಿಧಾನ್ಯ. ಹಾಗಾಗಿ ನಾವು ಆಮೇಲೆ ಎರಡನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಅಕ್ಕಿಗೆ ಎಲ್ಲ ಕ್ರಿಮಿನಾಶಕ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಬೆಳೀತಾರೆ. ಒಂದು ಇಲ್ಲಿ ಸಿರಿಧಾನ್ಯಗಳಿಗೆ ರಾಸಾಯನಿಕ ಔಷಧಿಗಳನ್ನ ಬಳಸಿರುವುದಿಲ್ಲ ಸರ್, ಇದರ ಅವಶ್ಯಕತೆ ಇರುವುದಿಲ್ಲ. ರೋಗ ಕಡಿಮೆ, ಆಮೇಲೆ ಕಡಿಮೆ ಮಳೆಯ ಆಶ್ರಯದಲ್ಲಿ ಬೆಳೆಯತಕ್ಕಂಥ ಬೆಳೆ ಇದು. ಈ ಎಲ್ಲೇಪ ಈ ವರ್ಷ ಮಳೆನೇ ಬಂದಲ್ಲ, ಬೆಳೆ ಹೆಂಗಾಗ್ತದೆ ಅಂತೇಳಿ ಈ ಮರಗಳ ಸಾಲು, ಬೇಲಿ ಸಾಲು, ಬೇಲಿ ಪಕ್ಕ, ಮಳೆ ಹನಿ ಬೀಳದಂತ ಜಾಗದಲ್ಲಿ ಕೂಡ ಕಡಿಮೆ ತೇವಾಂಶಕ್ಕೆ ಬೆಳೆಯತಕ್ಕಂತ ಬೆಳೆ ಸಿರಿಧಾನ್ಯಗಳು ಸರ್. ಅದು ರೈತರಿಗೂ ಕೂಡ ಕೆಲವು ಬೆಳೆಯುವಂತವ್ರಿಗೆ ಆ ತರ ಜಾಗದಲ್ಲಿ ಅನುಕೂಲ. ಅದನ್ನು ಬಳಸೋದ್ರಿಂದ ಎಲ್ಲ ಸಾರ್ವಜನಿಕರಿಗೂ ತುಂಬಾ ಅನುಕೂಲ ಸರ್. ಅದನ್ನು ಬಳಸೋದು ಬಹಳ ಒಳ್ಳೇದು. ಒಂಬತ್ತು ಧಾನ್ಯಗಳು ಬರ್ತವೆ ಸಿರಿಧಾನ್ಯದಲ್ಲಿ. ಹೌದು, ಸಾವೆ, ನವಣೆ, ಆರ್ಕ, ಊದಲು, ಬರಗು, ಕೊರ್ಲೆ, ಆಮೇಲೆ ರಾಗಿ, ಸಜ್ಜೆ, ಇವೆಲ್ಲ ಸಿರಿಧಾನ್ಯಗಳಲ್ಲೇ ಬರ್ತವೆ. ನಾವು ಸಾಮಾನ್ಯವಾಗಿ ಈಗ ರಾಗಿ, ಸಜ್ಜೆ ಬಹುತೇಕ ಎಲ್ಲರೂ ಬಳಕೆ ಮಾಡ್ತಿರ್ತಾರೆ. ಆದರೆ ನೀವೇನು ಹೇಳ್ದಂಗೆ ಸಾವೆ, ನವಣೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಬಳಕೆ ಮಾಡ್ತಿರ್ತಾರೆ. ನಿಮ್ಮ ಭಾಗದಲ್ಲಿ ಇದನ್ನು ಎಷ್ಟು ರೈತರು ಬೆಳೀತಾರೆ, ಯಾವ ರೀತಿ ಅದಕ್ಕೆ ಅನುಕೂಲ ಇದೆ, ಮತ್ತೆ ಯಾಕೆ ರೈತರು ಹೆಚ್ಚಿಗೆ ಬೆಳೀಲಿಕ್ಕೆ ಹಿಂದೇಟ್ ಹಾಕ್ತಾರೆ, ಅದ್ರ ಬಗ್ಗೆ ಏನಾದ್ರೂ ನಿಮಗೆ? ಹೌದು ಸರ್, ಈಗ ರಾಗಿ ಮತ್ತೆ ಸಜ್ಜೆಯನ್ನ ಎಲ್ಲರಿಗೂ ಆಹಾರಕ್ಕಾಗಿ ಅದನ್ನ ಎಲ್ಲರ ಮನೆಗೆ ಪ್ರತಿ ಹಳ್ಳಿಗಳಲ್ಲಿ ನಮ್ ಭಾಗದಲ್ಲಿ ಬೆಳ್ಕೊಳ್ತಾರೆ ಸರ್. ರಾಗಿ ಸುಮಾರು ಎಲ್ಲರೂ ಕೂಡ ಎಲ್ಲರ ಜಮೀನಲ್ಲಿ ಕೂಡ ಇಲ್ಲ ಅಂತ ಹೇಳಿದ್ರೆ ನಾಲ್ಕು ಜನಕ್ಕೆ ಒಬ್ಬರಾಗಿ ರಾಗಿ ಬೆಳೆದಿರ್ತಾರೆ. ಈ ನಾಲ್ಕು ಜನ ಈ ವರ್ಷ ಬೆಳೆದ್ರೆ ಮತ್ತೆ ನಾಲ್ಕು ಜನ ಬೇರೆ ವರ್ಷ ಬೆಳ್ಕೊಳ್ತಾರೆ ಸರ್. ಅವರವ್ರ ಅನುಕೂಲಕ್ಕೆ ತಕ್ಕಾಗಿ ಬೆಳ್ಕೊಳ್ತಾರೆ, ಸಜ್ಜೆನ ಬೆಳೀತಾರೆ. ನವಣೆ ಇತ್ತೀಚೆಗೆ ಸ್ವಲ್ಪ ಜನ ಬೆಳೀತಾ ಇದ್ದಾರೆ ಆಹಾರ ಬಳಸ್ಲಿಕ್ಕೋಸ್ಕರವಾಗಿ, ಮತ್ತೆ ಅದಕ್ಕೆ ಸ್ವಲ್ಪ ಈ ಮಾರುಕಟ್ಟೆ ಬಂದಿದೆ ಅಂತ. ಯಾಕೆ ಬೆಳೆಯಲ್ಲ ಜನ ಅಂದ್ರೆ ಸರ್, ಈಗ ರೈತರು ಅದಕ್ಕೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಒಂದು, ಆಮೇಲೆ ಅದಕ್ಕೆ ಸರಿಯಾಗಿ ಸಂಸ್ಕರಣೆ ವ್ಯವಸ್ಥೆ ಇಲ್ಲ ಸರ್, ನಮ್ಮ ಕಡೆ ಸಂಸ್ಕರಣಾ ವ್ಯವಸ್ಥೆ ಇಲ್ಲ, ಹಂಗಾಗಿ ಬೆಳಿಲಿಕ್ಕೆ ಕಷ್ಟ. ಈಗ ನೋಡಿ ಉದಾಹರಣೆಗೆ ನಮ್ಮಲ್ಲಿ ಕಳೆದ ಸರಿ ಸರ್ಕಾರದಲ್ಲಿ ಎಕರೆಗೆ 10,000 ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತಾಗ ಮನೆ ಪಕ್ಷಕ್ಕೆ ಬರಗಾಲದಲ್ಲಿ ನಾವು ಬೆಳಿಗ್ಗೆ ಶುರು ಮಾಡಿದ್ರೆ 10,000 ರೂಪಾಯಿ ಹಣ ಬರ್ತದಲ್ಲ ಅಂತ ಕೂಡ ಸಾಕಷ್ಟು ಜನ ಬೆಳೆದ್ರು. ಕೆಲವ್ರಿಗೆ ಸಹಾಯಧನ ಬಂತು, ಸಹಾಯಧನ ಬರಲಿಲ್ಲ. ಅದನ್ನು ಮತ್ತೆ ಬೆಳೆದಿದ್ದನ್ನ ಮಾರ್ಕೆಟ್ಗೆ ತಗೊಂಡು ಹೋದಾಗ ನಾವು 30 ರೂಪಾಯಿ ಕೇಳ್ತಾರೆ. ಅಕ್ಕಿ ತರಬೇಕು ಅಂದಾಗ 85 ರೂಪಾಯಿ 90 ರೂಪಾಯಿ ಹೇಳ್ತಾರೆ. ಹಾಗಾಗಿ ಅದನ್ನ ನಾವೇ 90 ರೂಪಾಯಿ ಮಾರುವಂತ ವ್ಯವಸ್ಥೆಯನ್ನು ಕಂಡುಕೊಂಡಾಗ 10-6 ಜನ ರೈತರು ಸೇರಿ ನಾವು ಅದಕ್ಕೊಂದು ಸಂಸ್ಕರಣಾ ಘಟಕ ಮಾಡಿಕೊಂಡು ಅದನ್ನು ಬೆಳೆದು ನಾವು 90-100 ರೂಪಾಯಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಲಾಭದಾಯಕ ಅನಿಸ್ತದೆ. ಈಗ ಅದ್ರ ಲಾಭ ಬರ್ತಿಲ್ಲ ಅನ್ನೋ ಉದ್ದೇಶದಿಂದ ಅಷ್ಟೇ ಬೆಳೀತಾ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ 10,000 ಸಹಾಯಧನ ಕೊಡ್ತದೆ ಒಂದು ಹೆಕ್ಟೇರ್ಗೆ ಅಂತ ಘೋಷಣೆ ಮಾಡಿತ್ತು. ಅವಾಗ ಕೆಲವರು ಬೆಳೆದ್ರು, ಕೆಲವರಿಗೆ ದೊರಿ ಬಂತು, ಆದ್ರೆ ಕೆಲವರಿಗೆ ಬರಲಿಲ್ಲ. ಆಮೇಲೆ ಇತ್ತೀಚೆಗೆ ಈಗ ಕೃಷಿ ಇಲಾಖೆ ವತಿಯಿಂದನು ಈ ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ, ಸಿರಿಧಾನ್ಯಗಳ ಸಂಸ್ಕರಣಾ ಘಟಕಗಳು. ಕಳೆದ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದಂತಹ ಪ್ರವೀಣ್ ಚೌಧರಿ ಅವರು ಅದ್ರ ಬಗ್ಗೆ ನಮಗೆ ಮಾಹಿತಿ ನೀಡಿದ್ರು. ಇದು ಒಂದು ಪ್ರಾಸೆಸ್ ನಡೀತಾ ಇದೆ ಅಂತೇಳಿ. ಆಮೇಲೆ ಈ ಸಿರಿಧಾನ್ಯಗಳ ಒಂದು ಸಂಪೂರ್ಣ ಯಾಂತ್ರೀಕೃತವಾಗಿ ಒಂದು ಸಂಸ್ಕರಣೆ ಮಾಡುವಂತ ಘಟಕ ಇದೆ ಅಂತ, ಅದು ಕಡೂರು ತಾಲೂಕು ಎಲ್ಲ ಬರುತ್ತೆ ಅಂತ ಹೇಳಿದ್ರು ಅವರು. ಹೆಚ್ಚಿಗೆ ಬೆಳೆದಂತಾರು ಅಲ್ಲಿಗೆ ಹೋದ್ರೆ ಅನುಕೂಲ ಅಂತ. ಸರ್, ನನ್ನ ತಿಳಿದ ಹಾಗೆ ಸರ್, ಈಗ ಧರ್ಮಸ್ಥಳದ ಯಂತ್ರ ಮನೆ ಅಂತ ಮಾಡಿದ್ದಾರೆ, ಪ್ರತಿಯೊಂದು ಹೋಬಳಿಗೊಂದು ಮಾಡಿದ್ದಾರೆ ಸರ್. ರೈತರಿಗೆ ಬೇಕಾಗ್ತಕ್ಕಂತ ಚಿಕ್ಕ ಚಿಕ್ಕ ರೈತರಿಗೆಲ್ಲ ಈ ಟ್ರಾಕ್ಟರ್ಗಳನ್ನು ಕೊಂಡು ಇಟ್ಕೊಳಕಾಗದಂತವ್ರಿಗೆ ಅವ್ರಿಗೆ ಯಂತ್ರಗಳನ್ನ ಬಾಡಿಗೆ ರೂಪದಲ್ಲಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸರ್. ನಾನು ಸ್ವಂತಕ್ಕೆ ಯೋಚನೆ ಮಾಡಿದಾಗೆ ಆ ಧರ್ಮಸ್ಥಳದ ಸಂಸ್ಥೆಯವರು, ಆ ಯಂತ್ರ ಮನೆ ಸಂಸ್ಥೆಯವರು ಈ ಪ್ರತಿಯೊಂದು ಹೋಬಳಿಗೆ ಹೊಂದರಾಗೆ ಈ ಸಿರಿಧಾನ್ಯ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಿದ್ರೆ ಇದು ಒಂದು ಒಂದು ಮಹತ್ವಪೂರ್ಣವಾದ ಕೆಲಸ, ಮತ್ತೆ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ, ಮತ್ತೆ ಸಾರ್ವಜನಿಕರಿಗೂ ಕೂಡ ತುಂಬಾ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದ ಅನಿಸಿಕೆ. ಅಲ್ಲ, ಅದೇ ಕೃಷಿ ಇಲಾಖೆಯಿಂದ ಆ ಪ್ರಯತ್ನ ನಡೀತಾ ಇದೆ ಸಿರಿಧಾನ್ಯಗಳ ಘಟಕಗಳನ್ನು ಸ್ಥಾಪನೆ ಮಾಡ್ಬೇಕಂತೇಳಿ. ಅದು ಇನ್ನು ಸ್ವಲ್ಪ ಸಮಯ ತಗೋಬಹುದು. ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಸಾಕಷ್ಟು ಅನುಕೂಲಗಳು ಇದೇವಾ ಅಂತ ನಮಗೆ ಗೊತ್ತಾಯ್ತು. ನೀವು ನಿಮಗೆ ಪರಿಚಯ ಇರೋರಿಗೆ ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಅಂದ್ರೆ ಸಿರಿಧಾನ್ಯಗಳನ್ನು ಬಳಸ್ರಿ, ಸಿರಿಧಾನ್ಯ ಬೆಳೀರಿ, ಸಿರಿಧಾನ್ಯದಿಂದ ಇಷ್ಟೆಲ್ಲ ಅನುಕೂಲ ಆಗುತ್ತಂತೆ. ಹೇಳ್ತೀವಿ ಸರ್, ಸಾಕಷ್ಟು ಜನ ಕೇಳಿದೀವಿ, ಸಾಕಷ್ಟು ಜನ ಬೆಳೀತಾರೆ, ಕೆಲವು ಕಡೆಯಲ್ಲಿ ಬೆಳೆದಿದ್ದಾರೆ, ನಾವು ಯಾವಾಗ್ಲೂ ಬೆಳೀತಾನೆ ಇರ್ತೀವಿ. ಆಮೇಲೆ ಪಾಂಡ್ರಂಗಪ್ಪ ಅಂತೇಳಿ ನಮ್ಮ ಮಾವ ಒಬ್ರು ಸರ್, ಅವರು ಕೂಡ ಪ್ರತಿಯೊಬ್ಬರಿಗೆ ಸಿರಿಧಾನ್ಯಗಳನ್ನು ಬಳಸಿ, ಸಿರಿಧಾನ್ಯಗಳನ್ನು ಬೆಳೀರಿ, ಅವರು ಬೆಳೀತಾರೆ. ಮತ್ತೆ ಸಿರಿಧಾನ್ಯಗಳನ್ನ ಎಲ್ಲರೂ ಊಟ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ರಿ, ಉದಾಹರಣೆಗೆ ನನ್ನ ನೋಡ್ರಿ ಅಂತೇಳಿ ಒಂದು ಆಂದೋಲನನೇ ಮಾಡ್ತಾರೆ ಸರ್ ಅವರು. ಹಾಗೆ ಅದೇ ನೀವು ಹೇಳಿದ್ರೆ ನಿಮಗೆ ಗೊತ್ತಿರೋರಿಗೆ, ಅಂದ್ರೆ ನಿಮಗೆ ಪರಿಚಯ ಇರೋರಿಗೆ ಒಂದು ಸಿರಿಧಾನ್ಯಗಳನ್ನ ಬಳಸಲಿಕ್ಕೆ ಏನು ತಿಳಿಸಿಂದ ಅವರ ಅವರಲ್ಲಿರತಕ್ಕಂತ ಕ್ಯಾನ್ಸರ್ ರೋಗನ ವೇಗವಾಗಿ ಗುಣವಾಯಿತು ಅಂತ ತಾವು ಹೇಳಿದ್ರೆ ಇದು ಬಹಳ ಒಳ್ಳೆಯ ಒಂದು ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಬಹಳಷ್ಟು ಜನ ಇದೊಂದು ಕ್ಯಾನ್ಸರ್ ಇಂದ ಸಫರ್ ಆಗ್ತಿರ್ತಾರಲ್ಲ, ಅವರಿಗೆ ಇದೊಂದು ವರದಾನ ಕೂಡ. ಯಾಕಂದ್ರೆ ನಾವು ಅದು ಒಂದು ಕ್ಯಾನ್ಸರ್ ಅನ್ನೋದು ಮಾರಣಾಂತಿಕ ಕಾಯಿಲೆ, ಕ್ಯಾನ್ಸರ್ ಬಂದರೂ ಉಳಿಯೋದು ಬಹಳ ಕಡಿಮೆ ಕಷ್ಟ ಅಂತ. ಹಾಗಾಗಿ ಈ ಸಿರಿಧಾನ್ಯಗಳು ಬಳಸೋದ್ರಿಂದ ನಾವು ನಿತ್ಯ ಬಳಸೋದ್ರಿಂದ ಇಂಥ ಕಾಯಿಲೆಗಳಿಂದ ದೂರ ಇರಬಹುದು, ಜೊತೆಗೆ ಏನಾದರೂ ಅಂತ ಒಂದು ಸಮಸ್ಯೆಗಳಿದ್ರೆ ಇವುಗಳನ್ನು ಬಳಸೋದ್ರಿಂದ ಬೇಗ ಗುಣಮುಖರಾಗಬಹುದು ಅಂತ ತಾವು ಹೇಳ್ತೀರಿ. ಹೌದು ಸರ್. ಒಳ್ಳೇದು ಬಸವರಾಜ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ನಿಮ್ಮ ಒಂದು ಅನುಭವಗಳನ್ನು ಹಂಚಿಕೊಂಡ್ರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಿರಿಧಾನ್ಯ ಕೃಷಿಯ ಅನುಭವಗಳು ಈ ಕುರಿತು ಚಿತ್ರದುರ್ಗದ ಕೃಷಿಕ ಸಿಹೆಚ್ ಬಸವರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿಸಿದ್ದಣ್ಣ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್? 91-78 ತೂತಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಇದೀಗ ಕೇಳಿ ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಹನುಮಕ್ಕ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಹನುಮಕ್ಕ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಹನುಮಕ್ಕರ, ಈ ಕಾರ್ಯಕ್ರಮ ಸ್ವಾಗತಾಗ ನಮಸ್ಕಾರ. ನಮಸ್ಕಾರ. ಹನುಮಕ್ಕರ, ಈ ಕೃಷಿ ಬದ ಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? 40 ವರ್ಷ ಮೇಲ್ಪಟ್ಟೆ. ನಾವು ನಮ್ಗೆನೇನು ಇರ್ಲಿಲ್ಲ, ಎಲ್ಲ ಬರೀ 4 ಎಕರೆ ಇತ್ತು. ಆ 4 ಎಕರೆನಾಗೆ ನಾವು ಕಷ್ಟ ಮಾಡ್ಕೊಂಡು ಮಣ್ಣಿನ ಕಷ್ಟ ಮಾಡಿದ್ವಿ ಅಥವಾ ಕೂಲಿ ಮಾಡಿದ್ವಿ. ಅಲ್ಲಿದ್ದ ನಾವು ಹುಡುಗ್ರನ್ನ ಸಣ್ಣ ಮಕ್ಕಳು, ಸಣ್ಣರಂತಂದ್ರೆ 5 ತಿಂಗಳು ತಿಪ್ಪೇಸ್ವಾಮಿ, 2 ವರ್ಷ ಶಾಂತಪ್ಪ, ಇನ್ನ ಅದಕ್ಕಿನ್ನ ಮುಂಚೆ ಸೀನಪ್ಪ. ಏನಪ್ಪ ಅಷ್ಟು ಕಷ್ಟ ಪಟ್ಕೊಂಡು ನಾವು ಕೂಲಿನಲ್ಲಿ ಮಾಡ್ಕೊಂಡು, ಮನೆಯಿಲ್ಲ, ಮಟ್ಟಿಲ್ಲ, ಏನೇನಿಲ್ಲ, ಬರೇ ಕೈಯಾಗೆ ಬಂದ್ವಿ. ಈ ಕಡೆ ಬಂದು ನಾವು ಕಷ್ಟಪಟ್ಟು ಮಾಡ್ಕೊಂಡ್ವಿ. ಕಷ್ಟಪಟ್ಟು ಮತ್ತೆ ಮಣ್ಣಿನ ಕೆಲಸ ಮಾಡ್ಬೇಕು, ತಿರ್ಗಾ ಬರ್ಬೇಕು, ಆಗ್ಲೆಲ್ಲ ಮಣ್ಣಿನ ಕಷ್ಟ. 12 ಗಂಟೆ ತಕ್ಕನ್ನ ಮಾಡ್ತಿದ್ವಿ. 12 ಗಂಟೆಲಿದ್ದ ತಿರ್ಗ ಬಂದು ಎಣ್ಣೆ ಹೊಯ್ಕೊಂಡು ಒಂದು ಸಣ್ಣದು ಒಂದು ಗುಡ್ಲ ಹಾಕ್ಕೊಂಡ್ವಿ. ಅದ್ರಲ್ಲಿದ್ದ ನಾವು ದೇವ್ರು ಒಂದು ತುತ್ತು ಅನ್ನ ಕೊಡ್ತು ಕಷ್ಟ ಬಿದ್ದು ಮಾಡೋದಕ್ಕೆ ಚೆನ್ನಾಗೆ ಇಂಪ್ರೂವರ್ ಆದ್ವಿ. ಮೊದ್ಲೇ ನೀವಪ್ಪ ನೀವು ಹುಡುಗರಾದಾಗ ನೀವಪ್ಪರೇನು ಓದಕ್ಕಾಗ್ಲಿಲ್ಲ, ಓದಿಸ್ಲಿಲ್ವಾ? ಇಲ್ಲ ಇಲ್ಲ ಇಲ್ಲ, ನಮ್ಗೆ ಅವಾಗ ಓದಂಬದು ಯಾತ್ಯಾತು ಗೊತ್ತೇ ಇಲ್ಲ. ನಮ್ಮಪ್ಪಯ್ಯರ್ಗು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಮ್ಮಪ್ಪರ ಜೀವನ ಮಾಡೋದು ಮಾಸಾಗಿತ್ತು. ನಮ್ಮಪ್ಪರು ಹೊಲ ಮನೆ ಮಸ್ತಾಗಿತ್ತು, ಬೆಳೆಯರು ಓದಕ್ಕಾಗ್ಲಿಲ್ಲ. ನಮ್ಮಪ್ಪಯ್ಯರು ಅವರು ನಮ್ಮ ಅಣ್ಣಯ್ಯರು ಬ್ರಾಣ್ಣುಗಳು 3 ತಮ್ಮಗಳು ಅವ್ರು ಸಿಕ್ಕರು. ನಾವು ಅಲ್ಲಿನೂ ಕಷ್ಟ ಮಾಡಿ ಬಂದಾಳೆ, ಕೂಲಿನಲ್ಲಿ ಹೋಗ್ಬೇಕು, ಜೀವನ ಮಾಡ್ಬೇಕು, ಮತ್ತೆ ಹೊಲಕ್ ಹೋಗ್ಬೇಕು, ತಿರ್ಗಾ ಹೊಲ್ದಾಗ ಕೆಲಸ ಮಾಡ್ಬೇಕು, ತಿರ್ಗಿ ದನಕರ ನೋಡ್ಕೋಬೇಕು, ತಿರ್ಗಿ ಕೂಲಿ ಹೋಗ್ಬೇಕು. ಇಷ್ಟೊಂದು ಕಷ್ಟ ಮಾಡಿ ಮದುವೆ ಮಾಡಿಕೊಟ್ರು. ಇಲ್ಲಿಗೆ ಬಂದ್ರೆ ಇಲ್ಲೂ ಹಂಗೆ ಆಗ್ಬಿಡ್ತು. ಗಂಡನ ಮನೇಲಿ ಜಮೀನು ಎಷ್ಟೆಕರೆ ಇತ್ತು? ಯಾವ ಮಸ್ತಾಗಿತ್ತು, ಜಮೀನನ್ನು ಇತ್ತು, ಎಲ್ಲ ಮಾರ್ಕೊಂಡು ಬೇರೆ ಕೊಟ್ಬಿಟ್ರು. ಏನ್ ಮಾಡಣ, ಅವಲ್ಲಿಲ್ಲ ಮನಿಲ್ಲ ಅಂದಂಗೆ ಆಯ್ತಲ್ಲ. ತಿರ್ಗ 4 ಎಕರೆ ಇತ್ತು ನಮ್ಮ ಯಜಮಾನ್ರ ಹೆಸರಿಗೆ, 4 ಎಕರೆ ನಾವು ಬಂದಿದ್ದು. ಅದ್ರಾಗೆ ಇತ್ತಲಾಗೆ ಜೋಳಂತೆ ಶೇಂಗು ಕಡಲೆ ಮತ್ತೆ ಜೋಳ ರಾಗಿ ಭತ್ತ ಹಿಂಗೆ ದಿನಕ್ಕೂ ಬೋರ್ ಹಾಕ್ಸ್ಕೊಂಡ್ವಿ. ಹುಡುಗ್ರನ್ನು ಓದಿಸ್ಕೊಂಡು ಅದೆಲ್ಲ ಪಾಠ ಬಿದ್ವಿ. ಆಗ್ಲಿ ಕಿಲ್ಗುನು ಚೆನ್ನಾಗೆ ಇಂಪ್ರೂವರ್ ಕೊಡ್ತು ದೇವ್ರು. ಕಷ್ಟ ಬಿದ್ದು ಮಾಡಿದ್ವಿ ಆಯ್ತು. ಆಗ್ಲಿ ಕಿಲ್ಗುನು ನನ್ನ ಮಕ್ಕಳು ಸುಖವಾಗಿದ್ದಾರೆ, ನಾವು ಸುಖವಾಗಿದ್ವಿ. ಅದ್ರಲ್ಲಿದ್ದ ಏನು ನನ್ಗೇನು ತೊಂದ್ರೆ ಇಲ್ಲ, ಇದ್ದಿದ್ದೇ ಮಾಮೂಲಿ. ಇವಾಗ ಏನ್ ಮಾಡೋಕ್ಕಾಗತ್ತೆ, ಅದ್ರಾಗೆ ನಾವು ಬೆಳ್ಕೊಂಡು ಇವಾಗ ಜೀವನ ಮಾಡ್ತೀವಿ. ಅದಷ್ಟು ಹೇಳ್ಬೇಕಂದ್ರೆ 3 ದಿನ ಹೇಳ್ಕೊಂಡ್ರು ಇರುತ್ತೆ, ಅವೆಲ್ಲ ಹೇಳ್ಕೊಂಬದ್ರಾಗ ಏನ್ ಪ್ರಯೋಜನ ಇರುತ್ತೆ? ಕಷ್ಟ ಬಿದ್ವಿ, ಜೋಳ ರಾಗಿ ಆರ್ಕ ಕಡಲೆ ಮತ್ತೆ ತೊಗರಿ ಅಲಸಂದಿ ಕಾಳು ಹೆಸರು ಕಾಳು ಇವೆಲ್ಲ ಬೆಳೀತಿದ್ವಿ. ಆ ಹೊತ್ಕು ಇವತ್ಕು ಅಲ್ಲೇನೆ 10 ವರ್ಷದಟ್ಟಿ ಏನ್ ಬೆಳೆ ಸಿಗುತ್ತೆ? ಬೆದ್ಲಾಗ ಏನು ಸಿಗಲ್ಲ, ಮಳೆನೇ ಇಲ್ಲ ಅಂತಂದ್ರೆ ಇನ್ನೇನ್ ಬೆಳೆ ಸಿಗುತ್ತೆ? ಹೌದಾ? ಆವಾಗಲ್ ಕಿಲ್ಗುನು ಈಗ ನೋಡಿ ನೀರಾವರಿ ಮಾಡ್ಕೊಂಡು ಈಗ ಇವಾಗ ರೇಷ್ಮೆ ಮತ್ತೆ ಗದ್ದೆ ನೀರುಳ್ಳಿ ಅದನ್ನ ಹಾಕೊಂಡು ಇಲ್ಲಿ ನಾವು ಜೀವನ ಮಾಡ್ತೀವಿ. ಈಗ ನಿಮ್ಗೆ ಎಷ್ಟೋ ವರ್ಷ ವಯಸ್ಸು? ಈಗ ಎಷ್ಟೋ ವಯಸ್ಸು ಅಂತಂದ್ರೆ ನಮ್ಗೇನ್ ಗೊತ್ತಾಗುತ್ತೆ. ನನ್ಗಂದು ಇವಾಗ 70 ವರ್ಷ ಇರ್ಬೋದು. 70 ವರ್ಷ ಆಯ್ತು. ಈಗ ನೀವು ಹುಡುಗರಾದಾಗೆಲ್ಲ ಯಾವ ರೀತಿ ಮಳೆ ಬೆಳೆ ಆಗ್ತಾ ಇತ್ತು? ಅವಾಗಂತಂದ್ರೆ ಅವು ಮಾಸಕ್ ಬೆಳೆ, ಮಳೆ ಅಂದ್ರೆ ಚಿತ್ರ ಮಳೆ. ಆರ್ಕಾಯಿ ಬೆಳೀತಿದ್ವಿ, ನವಣೆ ಬೆಳೀತಿದ್ವಿ, ಜೋಳ ಬೆಳೀತಿದ್ವಿ, ಶೇಂಗ ಬೆಳೀತಿದ್ವಿ, ಅಲ್ಲಿದ್ದ ತೊಗರಿ ಅಲಸಂದಿ ಇವೆಲ್ಲ ಬೆಳ್ಕೊಂತಿದ್ವಿ. ಎಲ್ಲಾ ಮಳೆಗಳು ಬರ್ತಾ ಇದ್ವಾ ಕೆರೆ ಕಟ್ಟೆ? ಅವಾಗ ಅಂದ್ರೆ ಜೀ ಎಂಬುದು ಮಳೆ, ಆ ಮಳೆಯಾಗೇನೆ ಕಳೆ ತೆಗಿತಿದ್ವಿ. ಅಳ್ಳು ಅರಿಯೋದು ಯಾವಾಗ್ಲೂ 24 ಗಂಟೆ ನೀರ್ ಅರಿಯವು ಹಳ್ಳದಾಗೆ. ಇವಾಗ ಈ 10 ವರ್ಷದಟ್ಟೆ ಯಾವ ಹಳ್ಳ ಅರ್ದೈತೆ? ಯಾವ್ದು ಇಲ್ಲ. ಮತ್ತೆ ಬೆಳೆ ಸಿಗಂದ್ರೆ ಆ ಮಕ್ಳಿಗೆ ಸಿಗುತ್ತೆ? ನಾವ್ ಹೆಂಗ್ ಜೀವನ ಮಾಡ್ಬೇಕು? ಮತ್ತೆ ರೈತರು ಏನ್ ಉಪಕಾರ ಮಾಡಿದ್ರೆ ರೈತರಿಗೆ? ಯಾಕೆ ಮಳೆ ಕಡಿಮೆ ಆಯ್ತು ಅನ್ಸುತ್ತೆ? ಯಾಕೆ ಮಳೆ ಕಡಿಮೆ ಆಗೈತೆ ಅಂತಂದ್ರೆ ಬುದ್ಧಿ ಹೆಚ್ಚಾಯ್ತು, ಅನ್ನ ಕಡಿಮೆ ಆಯ್ತು. ಹೌದಾ? ಅಲ್ಲ ಕರೆಕ್ಟ್ ಅಲ್ಲೇ. ಮತ್ತೆ ನಾವ್ ಬುದ್ಧಿ ಜಾಸ್ತಿ ಮಾಡ್ತೀವಿ, ನಮ್ ದೇವ್ರು ಕಡಿಮೆ ಕೊಟ್ಟೈತೆ ಅನ್ನ. ನಾವ್ ಬುದ್ಧಿ ಕೊದ್ದಿ ನಾವ್ ಮಾಡ್ಕೊಂಡು ಬರೋ ಹೊತ್ತಿಗೆ ಇಷ್ಟು ಮಾಡಿದೀವಿ. ಮತ್ತೆ ಆವಾಗೂನು ಈಗೂ ಎಷ್ಟು ಹೆಚ್ಚು ಕಡಿಮೆ ಐತೆ? ನಾವ್ ಇಷ್ಟು ಪಾಟ್ ಬಿದ್ದೀವಿ. ಜಮೀನಲ್ಲಿ ಏನೇನ್ ಬೆಳೆಗಳು ಬೆಳಿತಾರೆ ಮುಖ್ಯವಾಗಿ ನೀವು? ಇವಾಗ ಈಗ ಇದು ನೀರುಳ್ಳಿ ಬೆಳೀತಾರೆ, ರೇಷ್ಮೆ ಬೆಳೀತಾರೆ, ಮತ್ತೆ ರಾಗಿ ಬೆಳೀತಾರೆ, ಕೊತ್ತಿಂಬ್ರಿ ತರಕಾರಿ ದಿನಸು ಮೆಣಸಿನ್ಕಾಯಿ ಇವು ಬೆಳ್ಳುಳ್ಳಿ ಅವೆಲ್ಲನ ಮಾಡ್ತೀವಿ. ಇವಾಗ್ಲೂ ನೀವು ಜಮೀನ ಕೆಲಸ ಮಾಡ್ತೀರಾ? ಹ್ಮ್ ಮಾಡ್ತೀವಲ್ಲ. 70 ವರ್ಷ ಆದ್ರೂ ಇನ್ನು ಕೆಲಸ ಮಾಡೋ ಶಕ್ತಿ ಐತೆ? ಹ್ಮ್ ಐತೈತೈತ. ಏನೇ ಕೆಲಸ ಮಾಡ್ತೀರಾ? ಏನ್ ಕೆಲಸ ಅಂತಂದ್ರೆ ಕಳೆ ತೆಗಿಯೋದು, ಹುಲ್ ಕೀಳೋದು ಅಥವಾ ನಮ್ ಕೈಲ ಆಗದ ಕೆಲಸ ನಾವ್ ಮಾಡ್ತೀವಿ. ಈಗ 1 ವರ್ಷ ಮಾಡಿದ್ನಪ್ಪ ಸಾಕು, ಆರಾಮಾಗಿರೋ ಅನ್ಸಲ್ಲ? ನನ್ ಜಲ್ಮ ನನ್ಗೆ ಅನ್ಸಲ್ಲ. ಮಾಡ್ಬೇಕು ಇನ್ನ, ನನ್ ಮಕ್ಳಿಗೆ ಹಿಂಗ ಮಾಡ್ಬೇಕು ಅಂಬ ನನ್ಗೆ ಇನ್ನ ಆಸೆ ಐತಿ. ಇನ್ನ ಮಾಡ್ಬೇಕಲ್ಲ ನನ್ ಮಕ್ಳಿಗೆ ಅಂಬದೇ ನನ್ಗೆ ಇನ್ನ ಜಾಸ್ತಿ ಇದೆ ಇರೋದು. ಮಕ್ಳು ಬೈಯಲ್ಲ ಕುತ್ಕೊಳ್ಳಮ್ಮ ಆರಾಮಾಗಂತ? ಬೈತಾರೆ, ಬೈದ್ರು ನನ್ಗೆ ಹಿಡ್ಸಲ್ಲ. ಅಂದ್ರ ಅವ್ರ ಅಮ್ಲೇಳಿ ನನ್ ಕೆಲ್ಸ ನಾನ್ ಮಾಡಿ. ಈಗ ನೋಡಿದ್ರಲ್ಲ ಹೆಣ್ಮಕ್ಳು ನಿಮ್ಮಷ್ಟು ಕಷ್ಟ ಬಿಟ್ಟು ಕೆಲಸ ಮಾಡೋದಿಲ್ಲ, ತುಂಬಾ ಬಿಸ್ಲಪ್ಪ ನಮಗೆ ಜಮೀನಲ್ಲಿ ಕೆಲಸ ಮಾಡಕ್ ಆಗಲ್ಲ ಅಂತಾರೆ. ಅಂತಾರೆ. ನನ್ ಸೊಸೆರು ಹಂಗಂಬಲ್ಲ, ನನ್ನ ಸೊಸೆರ್ನ ಇವತ್ತು ಕಂಡರ್ ಮಕ್ಕಳಂತ ನಾನು ಅನ್ಕೊಂಬಲ್ಲ, ಅವರು ನನ್ನ ಮಕ್ಕಳಂತಲೇ ನಾವು ಬಾಣ್ಸ್ಕೊಂಡು ಅವರು ನಮ್ಗಿನ್ನ ಬುದ್ಧಿವಂತರು. ಅಲ್ಲ ನಿಮ್ ಸೊಸೆರ್ ಬಗ್ಗೆ ಹೇಳಲ್ಲ, ಈಗ ಎಲ್ಲ ಲೋಕ ರೋಡಿ ಪ್ರಪಂಚ ಇರೋದೇ ಅಷ್ಟು. ಅವರು ಹಂಗೆ ಮಾಡ್ತಾರಂತ ನಮ್ಮ ಮನೆಗೆ ನಾವು ಹಂಗೆ ಮಾಡಕ್ ಹೋದ್ರೆ ಆಗುತ್ತಾ? ಆಗಲ್ಲ. ಮತ್ತೆ ಅವ್ರು ಬುದ್ಧಿವಂತರು, ನಾವ್ ಹಂಗ ಕಷ್ಟಪಟ್ಟು ಮಾಡಿದ್ವು, ಅವ್ರು ಹಂಗೆ ಕಷ್ಟಪಟ್ಟು ಮಾಡ್ಕೊಂಡು ಉಂಬ್ಲಿ ಅಂಬದೇ ನನ್ಗೆ. ಅವ್ರು ಸಂಪಾದಿಸಬೇಕು, ಅವ್ರು ಮಕ್ಳು ಮರಿಗೆ ಮುಂಜುವರ್ಸ್ಬೇಕು ಅಂತ ನನ್ನ ಆಸೆ. ಚೆನ್ನಾಗಿ ಬೆಳೆ ಬರ್ಬೇಕು, ಚೆನ್ನಾಗಿ ಇಳುವರಿ ಬರ್ಬೇಕು ಅಂದ್ರೆ ಯಾವ ರೀತಿ ಕೃಷಿ ಮಾಡ್ಬೇಕು ಜಮೀನಲ್ಲಿ ಅಂತೀರ? ದನದ ಗೊಬ್ಬರ ಹಾಕ್ಬೇಕು, ಗೌರ್ಮೆಂಟ್ ಗೊಬ್ಬರ ಹಾಕ್ಬೇಕು, ಮತ್ತೆ ಕಷ್ಟಪಟ್ಟು ನೀರು ನೀಡಿ ಎಲ್ಲ ಅದಕ್ಕೆ ಸಂಕರ್ಣ ಮಾಡಿದ್ರಲ್ಲ ಇಳುವರಿ ಬರೋದು. ಮತ್ತೇನಿಲ್ಲ, ಸುಮ್ನೆ ಯಾತನ ಮಾಡಿದ್ರೆ ಇನ್ನೇನು ಇಳುವರಿ ಬರುತ್ತೆ? ಏನು ಬರಲ್ಲ. ಅದ್ರಲ್ಲಿದ್ದ ಹೆಂಗ ಇದ್ರಾಗೆ ಕಷ್ಟಪಟ್ಟು ಮಾಡ್ಕೊಂಡು ಹೋಗ್ತಾರೆ. ಅದ್ರ ಬಿಟ್ಟರೆ ನಮ್ಗೆ ಇನ್ಯಾತೈತೆ ಹೇಳು, ಅದು ಕೂಲಿನಲ್ಲಿ ಹೋಗ್ಬೇಕಾಗುತ್ತೆ. ಇದ್ರಾಗೇನೆ ಕೂಲಿ ಹೋಗೋದು, ನಾವೇ ನಮ್ಮ ಹೊಲ್ದಾಗ ನಾವೇ ಕಷ್ಟಪಟ್ಟು ನಾವು ಇದು ಮಾಡ್ಕೊಂಡ್ರೆ ದೇವ್ರು ಒಳ್ಳೇದು ಮಾಡುದು. ಹೌದು, ಭೂಮಿ ತಾಯಿನೇ ನಮ್ಗೆ ಏನೋ ದೇವ್ರು ಕೊಟ್ಟಿಸಿ ನೀರು ಹಾಕ್ತವೆ. ಆ ಗೋಪ್ನಳ್ಳಿತಾಳು ನೀರು ಸುಮಾರಾಗಿ ಬಿಟ್ಟದವೆ. ಅವ್ರದೇ ರೋಡ್ ಕಷ್ಟ, ಅವರು ಕೂಲಿ ನಾಳೆ ಅವ್ರು ಹಿಂಗೆ ಮಾಡ್ತಾನ ಅಯ್ಯಪ್ಪನು ಸಣ್ಣ ಮಗ. ಇನ್ನೊಂದು ಮೇಷ್ರು ಚಳ್ಕೆರೆಗೆ ಅಯ್ಯಪ್ಪ ಕಾಲ ಮೇಲೆ ಅಯ್ಯಪ್ಪ ನಿಂತವನೆ. ನಾವ್ ಇಷ್ಟೊಂದು ಬೆಳ್ಕೊಂಡು ನಾವು ತಿನ್ಬೇಕಂಬದೇನಿಲ್ಲ, ಅವ್ರಿಗೆ ಇಷ್ಟು ಕಟ್ ಕಳಿಸ್ತೀವಿ. ನಾವೇನು ಇದ್ರಾಗೆ ನಾವ್ ಇದ್ ಮಾಡ್ತೀವಿ ಅಂಬದಲ್ಲ ಸರ್. ಅವ್ರು ಮಕ್ಳು ಇವ್ರು ಮಕ್ಳು ಅಂತ ನಾನು ಭಾವಿಸ್ಕೊಂಡು ಹೋಗಿ. ಏನಾದ್ರೂ ತರಕಾರಿ ಎಲ್ಲ ಬೆಳಿತಿರ್ತಾರ? ಹ್ಮ್, ತರಕಾರಿ ಅದೇ ಹಸಿರುಕಾಯಿ, ಬದನೆಕಾಯಿ, ಹೀರೆಕಾಯಿ, ಆಗಲಕಾಯಿ, ಸೀಗಟೆಕಾಯಿ ಇವೆಲ್ಲಾನ ಬೆಳಿತೀವಿ. ಮನೆಗೆ ಮಾತ್ರ ಬೆಳ್ಕೊಂತರ ಮಾರಾಟ ಮಾಡ್ತೀರ? ಮಾರಾಟ ಮಾಡದ್ ಮಾಡಿದ್ವಿ. ಇಷ್ಟು ದಿನಾನು ಎಲ್ಲ ಮಾರಿ ಸೊಪ್ಪು ತರಕಾರಿ ಎಲ್ಲ ತಗೊಂಡೋಗಿ ಮಾರ್ಕೊಂಡು ಬಂದೆ. 2 ವರ್ಷ ಆಯ್ತು ನನ್ ಕೈ ಬಿಟ್ಟು ಅಷ್ಟೇ. ಇವಾಗ ಆತು ಮಾರಕ್ ಹೋಗಕ್ಕಾಗಲ್ಲ. ಈ ಬೆಳೆಗಳಿಗಿನ್ನ ಈ ತರಕಾರಿ ಹೆಚ್ಚು ಲಾಭ ಅಂತೀರ? ತರಕಾರಿನೆ ಉತ್ತಮ, ಅದ್ರಾಗೆ ಚೆನ್ನಾಗಿ ದುಡ್ಡಾಗುತ್ತೆ. ಆ ತರಕಾರಿ ಹಾಕೊಂಡೋಗಿ ಮಾರಕ್ಕೆ ನಮ್ ಕೈಲಿ ಆಗಲ್ಲ. ಏನಂದ್ರೆ ಮನೆ ಬಾಳಿಕ್ ಸರಿಯಾಗಿ ಹಾಕೊಂತೀವಿ, ಈ ಕೊತ್ತಿಂಬ್ರಿ ಅಂತವಿಂತವೆಲ್ಲನ ಬೆಳ್ಕೊಂಡು ತರಕಾರಿದ್ದು ಎಲ್ಲ ಆಗಲಕಾಯಿ, ಹೀರೆಕಾಯಿ, ಸಾರೆಕಾಯಿ, ಕುಂಬಳಕಾಯಿ ಇವೆಲ್ಲನೂ ಬೆಳಿತೀವಿ. ಬೆಳೆದ್ರು ಮನ್ತನಕ್ಕೆ ಏನನ್ನ ನಿನ್ನಂತರ್ ಬಂದ್ರು ಅವ್ರಿಗೆ ಕೊಡ್ಬೇಕಾ? ಅವ್ರು ಬಂದ್ರು ಅವ್ರಿಗೆ ಕೊಡ್ಬೇಕಾ? ನಾನು ಮಾರೋ ಕೈ ಬಿಟ್ಟೆ ಬಿಟ್ಟೆ ತರಕಾರಿ ಇಲ್ಲ. ಇದ್ರ ಮೇಲ್ಪಟ್ಟು ಇನ್ನೇನು ಇಕ್ಕನ ಮಳೆ ನೋಡಿದ್ರೆ ಹಿಂಗೆ ನೀರುಗಳು ಸುಮಾರಾಗಿ ಬಿತ್ತು. ನೀರು ಬಂದ್ರಲ್ಲ ದಪ್ಪನಾಗೆ ನೀರು ಗಂಗಮ್ಮ ಮೊಳ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡೋಣಲ್ಲ ಅಂತ ಆಸೆ ಹುಟ್ಟುತ್ತೆ. ನೀರೇ ಇಲ್ಲ ಅಂದ್ಮೇಲೆ ನಾವಿನ್ನೇನ್ ಮಾಡ್ಬೇಕಾಗತ್ತೆ ಹೇಳು? ಈ ಚೆನ್ನಾಗಿ ಮಳೆ ಬಂದು ಚೆನ್ನಾಗಿ ನೀರು ಬಂದ್ರೆ ಈ ತರಕಾರಿ ಹೂವು ಬೆಳೆದ್ರೆ ಪ್ರತಿ ದಿವಸನು ದುಡ್ಡು ಬರುತ್ತೆ. ಆಗ ನೋಡಿ ಹೂವನು ಹಾಕಿದ್ದೆ, ಇನ್ನ ಸ್ವಸರ್ ಬಂದಿರ್ಲಿಲ್ಲ. ಅದಕ್ಕಿನ್ನ ಮುಂಚೆ ಕಿಲ್ಗುನು ಬರೇ ಹೂವನಾಗೆ ನನ್ ದೇವ್ರು ಒಳ್ಳೇದ್ ಮಾಡಿ. ಏನೇನು ಹೂವು ಬೆಳಿತಿದ್ರಿ? ಬರೇ ಕನಕಾಂಬ್ರ, ದುಂಡ್ ಮಲ್ಲಿಗೆ, ಚೆಂಡು ಅವನ್ ತಗೊಂಡು ಮಾರಾಟ ಮಾಡಿ ಅವನ್ನು ಕೈ ಬಿಟ್ಟು ಬಿಟ್ಟೆ. ಇವಾಗ ಏನ್ ನೀರಿಲ್ಲ ಪಾಪ. ನೀರಿದ್ದಿದ್ರೆ ನಾನು ಇನ್ನ ಬೆಳಿಬೇಕು ಮಾಡ್ಬೇಕಂಬದ ಆಸೆ ಇತ್ತು. ಏನ್ ಮಾಡ್ತೀನಿ, ನೀರಿಲ್ಲ. ಇಲ್ಲಿಗೆ ಬಂದು ಇಲ್ಲೂ ಹಾಕಿದ್ವಿ, ಇಲ್ಲೂ ಹೂವು ಮಾರ್ಕೊಂಡ್ ಬಂದು ಇಲ್ಲೂ ಗೊಂಬರಳೆ ಅಂತೆ ಮುರ್ಕುಂಟ ಅಂತದೆಲ್ಲ ತಿರ್ಕೊಂಡ್ ಬಂದೆ. ಈ ತರ ಹೂವು ತರಕಾರಿ ಬೆಳೆಯೋದ್ರಿಂದ ಪ್ರತಿ ದಿವಸ ದುಡ್ಡು ಬರುತ್ತೆ, ಜೀವನಕ್ಕೆ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಅಂತೀರ? ಹೌದೌದು, ಅದು ಸೆಲ್ಮೆ ನೀರು ಹತ್ತಂಗೆ. ನಾವು ಹಳ್ಳದಾಗ ನೀರು ಹೋಗ್ತವೆ, ಅಲ್ಲಿ ಸೆಲ್ಮೆ ತೆಗಿತೀವಿ, ಅಲ್ಲಿ ನೀರು ಹರಿತವ. ಆ ನೀರ್ ಹೆಂಗಿರ್ತಾವ ನೋಡು, ಅದು ಹೂನಾಗು ತರಕಾರಿನಾಗು ಯಾವಾಗ್ಲೂ ಮಾಮೂಲು ದುಡ್ಡು. ಇದು ಬೆಳ್ಕೊಂಡ್ರೆ ಒಂದೇ ತಡ ಬರುತ್ತಿದ್ರು, ಅದು ಒಂದ್ ದಿನಕ್ಕೆ ಬರೇ 500 ರೂಪಾಯಿ ಆಗ್ಲಿ ಮನೆಗ್ ಬರುತ್ತೆ. ಇದು ಇದು ಕಷ್ಟ ಬೀಳ್ಬೇಕು. ತರಕಾರಿ ಅಂತ ಸುಖ ಯಾವ್ದಿಲ್ಲ, ತರಕಾರಿ ಹೂವು ಅವೆರಡು ಬಹಳ ಚೆನ್ನಾಗಿ ನನಗೆ ಇಂಪ್ರೂವ್ ಆಗಿತ್ತು. ಈ ತರಕಾರಿ ಹೂವನ್ನೆಲ್ಲ ಇಲ್ಲ ಊರಲ್ಲೇ ಹೊತ್ತು ಮಾರಾಟ ಮಾಡಿದ್ರೆ ಅಥವಾ ಚಳಕೆರೆಯಲ್ಲಿ ದುರ್ಗಕ್ಕೆ ತಗೊಂಡೋಗಿ ಮಾರಾಟ ಮಾಡ್ತಾರೆ? ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ನನ್ನ ಹಳ್ಳಿ ಮೇಲೆನೆ ಮಾತಿದ್ದು. ಮರ್ಕುಂಟೆ, ಬೊಂಬರಹಳ್ಳಿ, ಸೂರ್ನಹಳ್ಳಿ, ವಡರಹಳ್ಳಿ. ಹೊತ್ತು ಮಾರೋದೆಲ್ಲ ತುಂಬಾ ಕಷ್ಟ ಅನಿಸ್ತಾರಲ್ಲ ನನಗೆ? ನನ್ಗಿನ್ನ ಖುಷಿ ಆಗೋದು, ನನ್ಗಿನ್ನ ಖುಷಿ ಆಗೋದು. ಚಳಕೆರೆಗೂ ಹೋಗಿದ್ನಿ, ಚಳಕೆರೆಗೂ ಮಾರ್ಕೊಂಡು ಬಂದಿದ್ನಿ, ನೆತ್ತಿ ಮೇಲೆ ಹೊತ್ಕೊಂಡು. ಯಪ್ಪ ಬಿಟ್ಟು ಬರ್ತಿದ್ದು ನನ್ನ ಮಗ, ಇಲ್ಲಿದ್ದ ನಡ್ಕೊಂಡು ಹೋಗೋದು ಆಗಲ್ಲ ಅಂತಂದು 6 ಗಂಟೆಗೇನೆ ಬಿಟ್ಟು ಬರೋನು. ಅಲ್ಲಿದ್ದಾನ ಬಿಟ್ಟು ವಾಪಸ್ ಬರೋನು. ತಿರ್ಗ ನಾನು ಅದ್ ಮಾರ್ಕೊಂಡು 10-12 ಗಂಟೆಗೆ ತಿರ್ಗ ವಾಪಸ್ ಬರ್ತಿದ್ದೆ. ಯಾರಾದ್ರೂ ಗಾಡಿ ಯಾತನ ಬಂದ್ರೆ ಅವ್ರ ಜೊತೆಲಿ ಬಂದು ಬಿಡ್ತಿದ್ದೆ, ಇಲ್ದಿದ್ರೆ ಕರ ಕಳ್ಸಿ ಅಂತಿದ್ದೆ. ಈಗ ತರಕಾರಿ ಹೂವು ಅಂತ ಬೆಳೆದಂತಾರೆಲ್ಲಾರು ಕೆಲವು ಸುಮ್ಮನೆ ಚಳಿಕೆರೆ ಬಳ್ಳಾರಿ ಎಲ್ಲ ತಾಂಡೋಗ್ಬಿಟ್ಟು ಚೀರ್ಗಟ್ಲೆ ಕೊಟ್ಟು ಒಟ್ಟುಗಟ್ಲೆ ಕೊಟ್ಟು ಬಂದ್ಬಿಡ್ತಾರೆ. ನಾವು ತಲೆಯಲ್ಲಿ ಹೊತ್ತು ಮಾರಾಟ ಮಾಡ್ತೀವಿ, ಇದೇ ಲಾಭದಾಯಕ ಅನ್ಸುತ್ತ? ಇದೇ ಒಳ್ಳೇದು, ಯಾಕಂದ್ ಒಂತಕ್ ಹೋದ್ರು ಒಂತಕ್ ಬರುತ್ತೆ, ಅದು ಉಂಡೆ ಗುತ್ತಿಗೆ ಬಂದ್ ಕೊಟ್ಟು ಬಂದ್ಬಿಟ್ಟರೆ ಅದು ಲಾಭ ಸಿಗುತ್ತಾ ಲುಕ್ಷಣ ಸಿಗುತ್ತಾ ನಮ್ಗೆ ಹೆಂಗ ಇದಾಗುತ್ತೆ? ಅದ್ರಾಗ ದುಡ್ಡಾಗಲ್ಲ. ನಾವು ಮಾರಾಟ ಕುಕ್ಕಂಡ್ರೆ ಮಾತ್ರ ದುಡ್ಡು. ನನಗೆ ತಿಳಿದಿದ್ದು ಯಾರ್ದು ಹಂಗಂಗೈತ ಗೊತ್ತಿಲ್ಲ. ಈ ತರಕಾರಿ ಬೀಜಗಳೆಲ್ಲ ನೀವೇ ಮಾಡ್ಕೊಂತಿದ್ರೆ ಹೊರಗಡೆ ಕೊಂಡ್ಕೊಂಡ್ಬರ್ತಿದ್ರೆ? ಇಲ್ಲ ಇಲ್ಲ, ಚಳ್ಕೆರೆಗೆ ತೋರಿಸ್ತಿದ್ವಿ. ಚಳ್ಕೆರೆಗೆ ತರನ್ ನಮ್ಮಯ್ಯಪ್ಪ ಶಾಂತಪ್ಪ ಎಲ್ಲ ತರನ್ ಅವನ್ ತಂದು ಮಾಡ್ತಿದ್ರು, ಮಡಿ ಮಾಡ್ಕೊಂಡು ಸಸಿ ಮಾಡ್ಕೊಂಡು ಆಮೇಲೆ ನಾಟಿ ಮಾಡ್ತಿದ್ರು. ಸಸಿ ತರ್ತಿದ್ರಲ್ಲ ಅದ್ ನಾಟಿ ಮಾಡ್ತಿದ್ವಿ. ನಾಟ ಮಾಡಿ ಒಂದು 20 ದಿವಸ ಅಂದವತ್ತಿಗೆ ಕಳೆ ತೆಗೆಯೋದು, ಗೊಬ್ಬರ ಇಕ್ಕದು, ಈ ತರ ಎಲ್ಲ ಮಾಡ್ತಿದ್ವಿ ತರ್ಕಾರಿದೆಲ್ಲನ. ಈಗ ತರಕಾರಿ ಬೆಳಿಲಿಕ್ಕೆ ಸಾಕಷ್ಟು ಜನ ರೈತರು ಎದುರ್ತಾರ, ಬಹಳ ರೋಗ ಬರುತ್ತಪ್ಪ ಅಂತ ಅಂದ್ಬಿಟ್ಟು. ನೀವ್ ಯಾವ ರೀತಿ ಬೆಳಿತಿದ್ರಿ? ನಾವು ಯಾವ ರೀತಿ ಅಂತಂದ್ರೆ ನಾವು ಔಷಧ ಹೊಡಿತಿದ್ವಿ ಮತ್ತೆ ಗೊಬ್ಬರ ಹಾಕ್ತಿದ್ವಿ, ಅದ್ರಲ್ಲಿದ್ದ ನಮ್ಗೆ ಕಂಟ್ರೋಲ್ ಮಾಡ್ತಿದ್ ನಮ್ಮಯ್ಯಪ್ಪ. ಔಷಧ ತೋರನಲ್ಲ 15 ದಿವಸಕ್ಕೂ 20 ದಿವಸಕ್ಕೂ ಅಂತ ಔಷಧ ಹೊಡಿಯನ. ಇಂತ ಔಷಧ ಅಂತ ನನ್ಗೆ ಗೊತ್ತಾಗಲ್ಲ. ಚೆನ್ನಾಗಿ ಇಳುವರಿ ಬರ್ತೈತ ತರಕಾರಿ ಎಲ್ಲ? ಇಳುವರಿ ಚೆನ್ನಾಗಿ ಬರೋದು ಎಲ್ಲ ಇಂಥದ್ದು ತರಕಾರಿ ಎಂಬಾಕಿಲ್ಲ. ಮೂಲಂಗಿ ಏನಪ್ಪ ಇವು ಬೀನ್ಸು ಕ್ಯಾರೆಟು ಬೀಟ್ರೋಟ್ ಇವೆಲ್ಲ ಬೆಳೆದಿವೆ. ಚೆನ್ನಾಗೆ ಇಂಪ್ರೂವರ್ ಬರೋದು, ಚೆನ್ನಾಗೆ ಇದಾಗದು ನಮ್ಗೆ. ಬಹಳ ವರ್ಷದಿಂದ ಬರೀ ತರಕಾರಿ ಹೂವ ನೀರುಳ್ಳಿ ರಾಗಿ ಇಂಥವೇ ಬೆಳೆದಾ ಇದ್ರೆ ಯಾಕೆ ಅಡಿಕೆ ತೆಂಗು ಮಾವು ಸಪೋಟ ಇಂತ ದೊಡ್ಡ ದೊಡ್ಡ ಬೆಳೆಗಳು ಯಾಕೆ ಬೆಳಿಲಿಲ್ಲ? ಯಾಕೆ ಬೆಳಿಲಿಲ್ಲ ಅಂದ್ರೆ ಆಗಿನ ಕಾಲದಾಗೆ ಹೊಲ ಮನೆಗಳು ಇಲ್ಲ ನಮ್ಗೆ. ಬಾಡೂರು ನಮ್ಮ ಅಪ್ಪಯ್ಯರು ಬಾಡೂರು ಮಸ್ತಾಗಿತ್ತು ಎಲ್ಲ, ಹಿಂಗೆ ಎಲ್ಲೆಲ್ಲಿ ಹೋಗ್ಬಿಟ್ರು ಯಾರ್ಯಾರು ಕೊಟ್ಟು ಇದ್ ಮಾಡಿಬಿಟ್ರು. ತವ್ರ ಮನೆದು ಹಂಗಾಯ್ತು, ಗಂಡನ ಮನೆಗೆ ಬಂದ್ರೆ ಇಲ್ಲೇ ಮಾಡ್ಕೊಂಡ್ವಿ ಎಲ್ಲ ಹಿಂಗೆ ಹೊಂದ್ಕೊಂಡೆ ತೊಂದ್ರೆ ಬಂತು. ಎಲ್ಲ ಮಾರಿಕೊಂಡು 4 ಎಕರೆಗೆ ಜೊತೆಗೆ ಇಲ್ಲೊಂದು 3.5 ಎಕರೆ ತಂಗಂಡು ಇಲ್ಲಿ ಇಟ್ಕೊಂಡಿದ್ವಿ. ಹೆಂಗ ನನ್ನ ಮಕ್ಕಳು ಮುಂಜುವರಿಸಲಿ ಮಾಡ್ಕೊಂಡು ತಿಂತಾರೆ. ನೀವೇನು ಈ ಅಡಿಕೆ ತೆಂಗು ಇಂಥ ದೊಡ್ಡ ದೊಡ್ಡ ಬೆಳೆಗಳು ಬೆಳೆಯಕ್ಕೆ ಹೋಗ್ಲಿಲ್ಲ? ಇಲ್ಲ ಇಲ್ಲ, ನಾನು ಮದುವಾಗಲ್ ಕಿಲ್ಗುನು ತೆಂಗಿನ ಮರಗಳು ಬಂದ್ವು, ಅಡಿಕೆ ಗಿಡ ಬಂದದವೆ ಬಾಪ್ನಳ್ಳಿತಾಗೆ, ಅವ ಇದಾವೆ ನೀರ್ ಕೂಡ ಸುಮಾರು ಪರವಿಲ್ಲ. ಇವಾಗ 40 ವರ್ಷದ ದಟ್ಟಿ ತೆಂಗು ಅವು ಅಲ್ಲಿ ಬೆಳಿತೀವಿ. ಇಲ್ಲಿ ಇನ್ನ ಇನ್ನ ಬಂದಿಲ್ಲ, ಇನ್ನ ಸಸಿಗಳು ಆಯ್ತಿದೀವಿ ಇಲ್ಲಿ ಸಸಿ ಇನ್ನ. ಯಾಕಂದ್ರೆ ತೆಂಗಿನ ಮರಗಳೂ ಬಿಕ್ಕೆ ಗಿಡ ಅವು ಅಂತ ಇಂಥವು ಇದಾವೆ, ಮಾವಿನ ಗಿಡ ತೆಂಗಿನ ಮರಗಳು ಅವು ಒಂದೆರಡೆ ಇವಾಗ ಒಟ್ಟು ಒಯ್ಕೊಂಡದೆ. ಅಡಿಕೆ ಗಿಡ ಕುಂದಿರ್ಸ್ಬೇಕಂತಂದು ಒಟ್ಟು ಒಯ್ಕೊಂಡಿದ್ವಿ ಅಷ್ಟೇ. ಮುಂದಕ್ಕೆ ಬೆಳಿಬೇಕನ್ನ ಆಸೆ ಆಯ್ತು ನಮ್ಗೇನು, ಇನ್ನ ಪೂರ್ತೈತಿ ಇನ್ನ ಬೆಳಿಬೇಕು, ನನ್ ಮಾಡ್ಬೇಕಂಬದೇ ನನ್ನ ಇಷ್ಟ ಪಡೋದು. ಈಗ ಎಲ್ಲರೂ ಊರಲ್ಲಿ ವಾಸ ಮಾಡ್ತಾರೆ, ನೀವು ಜಮೀನಲ್ಲೇ ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡ್ತಾ ಇದ್ರ, ಏನ್ ಅನುಕೂಲ ಅಂತ ಇಲ್ಲೇ ವಾಸ ಮಾಡೋದ್ರಿಂದ? ಏನ್ ಅನುಕೂಲ ಅಂತಂದ್ರೆ ಮತ್ತೆ ಊರಾಗೆ ಅಲ್ಲಿದ್ದು ಇಲ್ಲಿಗೂ ಓಡಾಡೋದು ಬೇಡ, ಏನು ಬೇಡ, ದೇವ್ರ ಕೊಟ್ಟಿಸ್ ನೀರಾಗಿದ್ದೇವೆ ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲಿ ಇದ್ ಬಿಡೋಣ ಅಂತಂದು ಆಸೆ ಪಟ್ಟು ಇಲ್ಲೇ ಉಳ್ಕೊಂಡ್ವಿ. ಊರು ಹೋಗೋದೇ ಬೇಡ, ಏನಂತ ಕಾರ್ಯ ಬಂದ್ರೆ ಹೋಗೋಣ ಬರೋಣ ಅಂಬದು ಇಷ್ಟಪಟ್ವಿ ಅಷ್ಟೇ. ಈಗ ಅಲ್ಲಿ ಜಮೀನಲ್ಲೇ ಮನೆ ಕಟ್ಕೊಂಡು ಸಾಕಷ್ಟು ಜಾಗ ಐತೆ, ಇದ್ರ ಜೊತೆ ಏನಾದ್ರೂ ಹಸು ಸಾಕಾಣಿಕೆ ಮಾಡೋದು, ಕುರಿ ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು, ಮೇಕೆ ಸಾಕಾಣಿಕೆ ಮಾಡೋದು ಇಂಥವೆಲ್ಲ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು? ಮಾಡ್ಬೇಕಂದ್ರೆ ಅದೇ ಹಿಂಗೆ ಆ ಕೆಲಸ ಈ ಕೆಲಸ ಒಬ್ಬನು ಮಾಡಕ್ಕಾಗಲ್ಲ, ನಮ್ ಕೈಲಿ ಮೊದ್ಲಾಗಲ್ಲ. ಕುರಿ ಮಾರ್ಕೋಬಹುದು, ತೊಂದು ಇಕ್ಕಂಬದ್ ದೊಡ್ಡದಲ್ಲ, ಅವನ್ನ ಉಪಯೋಗಿಸಿ ಕಾಪಾಡ್ಬೇಕು. ಅವ್ರಿಗು ನೀರು ನೀಡಿ ಸೊಪ್ಪು ಸೆಡೆ ನೋಡ್ಕೋಬೇಕು, ಅವ್ ಕಾಯಿಲೆ ಬಂದ್ರೆ ಔಷಧ ತರಬೇಕು, ಅವೆಲ್ಲ ಹಂಗೆ ಇದಾಗುತ್ತೆ ಅಂತಂದು ಕೈ ಬಿಟ್ಟು ಬರೀ ಬೆಳೆಗಳೇ ಬೆಳೆನೆ ಮಾತ್ರ ಬೆಳ್ಕೊಂಡಿದ್ರ ಬೆಳ್ಕೊಂಡಿದ್ವಿ. ದನ ಕರ ಎಲ್ಲ ಇದಾವೆ, ದನನು ಒಂದೆರಡು ಇದಾವೆ, ತೀರೆ ನಾಯಪ್ಪನ ಕೈ ಬಿಟ್ಟಿಲ್ಲ. ನೋಡ್ಕೊಂಡು ಒಬ್ಬಂಟಿಗೆ ಯಾರ ಇದಾರೆ, ಅಲ್ಲಿ ನೋಡಿದ್ರೆ ಹಂಗೆ ಇಲ್ಲಿ ನೋಡಿದ್ರೆ ಹಿಂಗೆ ಅಂದಂಗೆ ಆಗ್ಬಿಟ್ಟೈತೆ ನಂದು. ಏನ್ ನಾವು ಇರತಕ್ಕನ್ನ ಮಾಡ್ತೀವಿ, ನಮ್ ಕೈಲಿ ಆಗುತ್ತೆ ಪಟ್ ಮಾಡೋದು ಆಗಲ್ಲ. ಕುರಿ ಮರಿನ ಸಾಕದಾಗುತ್ತಾ ಆಗಲ್ಲ, ಅದಕ್ಕೋಸ್ಕರ ಕೈ ಬಿಟ್ಟದ ಅಷ್ಟೇ ನೋಡ್ಸ. ಹಂಗಾರ ಈಗ 3 ಮಕ್ಕಳು, 2 ಮಕ್ಕಳು ಈ ಕೃಷಿ ಬದುಕ ಮಾಡ್ತಾರ? ಸಣ್ಣಯ್ಯಪ್ಪನು ದೊಡ್ಡಯ್ಯಪ್ಪ ಇಬ್ರು ಕೃಷಿ ಬದುಕ ಮಾಡ್ತಾರೆ. ಕೆಲಸ ಕಲ್ಸಿಕೊಟ್ಟಿದ್ರ ಕೃಷಿ ಬದುಕ ಯಾವ ರೀತಿ ಮಾಡ್ಬೇಕಂತೆಲ್ಲ? ಅದ್ ಪರವಿಲ್ಲ, ಅವರು ಭಾರಿ ಬುದ್ಧಿವಂತರ. ನನ್ ಮಕ್ಕಳನ್ನು ಬುದ್ಧಿವಂತರೇ, ದಡ್ರೇನ್ ಯಾರಿಲ್ಲ, 3 ಇದ್ರು 3 ಬುದ್ಧಿವಂತರೇ. ನನ್ ಮಕ್ಕಳನ್ನು ನಾವ್ ಹಂಗೆ ಮಾಡ್ಕೊಂಡು ಬಂದ್ವ, ನಾವೇ ಇನ್ನ ದುಃಖ ಪಡ್ತೀವಿ. ಯಾಕಂದ್ ನಮ್ ಕಷ್ಟ ನನ್ ಮಕ್ಳಿಗೆ ಇನ್ನ ತಪ್ಪಲಿಲ್ಲ ಅಂತ ನನ್ಗೆ ದುಃಖ ಬರುತ್ತೆ. ನಾನು ಅದಕ್ಕೆ ನಾವು ಪಡೋದೇ. ನಾನು ಈಗ ನೀವು ಗಂಡ ಹೆಂಡತಿ ಏನು ಆಸ್ತಿ ಆಡುವ ಸಂಪಾದಿಸ್ಲಿಲ್ಲ, ಮಕ್ಳು ಮತ್ತೆ ಮಕ್ಳು ಸುಖವಾಗಿರ್ಬೇಕಂದ್ರೆ ಏನು ಅವಾಗ ಸಂಪಾದಿಸಿದ್ವಿ, ಆ ಹುಡುಗರಿಗೆ ಚೆಕ್ ಕೊಡನೆ, ನಾನು ಅದನ್ನ ನೋಡ್ಕೊಂಬನೆ ಇದನ್ನ ನೋಡ್ಕೊಂಬನೆ, ಮನೆಯಾಗ ಮಾಡಿದ್ರು ಒಬ್ರು ಹೆಣ್ಣು ಮಗಳು ಒಬ್ಳಿದ್ಲು, ಒಬ್ಳಿಗೆ ಯಾರಿಗೋ ಕೊಟ್ವಿ, ಅವ್ರು ಸುಖವಾಗಿ ಹಂಗ ಮಾಡ್ಕೊಂಡುಂಬತ್ತಾರೆ. ಗಂಡು ಮಕ್ಕಳಿಗೆ ನಾವು ಆಸ್ಕರ ನಾವು ಅವ್ರಿಗೆ ಇದು ಮಾಡ್ಬೇಕಲ್ಲ, ಅಂಬನ್ನು ಒಂದು ದಾರಿ ಮಾಡ್ಬೇಕಲ್ಲ. ಮೊದ್ಲು ಮಕ್ಕಳ ಸಾಕದೆ ಕಷ್ಟ ಇತ್ತು ಮೊದ್ಲ ಕಾಲದಲ್ಲಿ. ಆ ಕಷ್ಟ ಎಲ್ಲ ಹೇಳ್ಬೇಕಂದ್ರೆ ಅಯ್ಯೋ ಬಾಳ ಐತೆ, ಅದೆಲ್ಲ ಹೇಳ್ಕೋಬಾರ್ದು. ಹೇಳ್ಕೊಂಡ್ರೆ ಏನ್ ಬರುತ್ತೆ, ನಾವು ಹಿಂದ್ಕೋಗಿದ್ದು ಮುಂದಕ್ ಬಂದ್ರೆ ಹಂಗ್ ಬರುತ್ತೆ. ಕೆರೆಯಿಂದ ನೀರ್ ಹೋಗ್ತವೆ, ಏ ಕೆರೆಯಕ್ ನೀರ್ಲೇ ಬರ್ಬೇಕಂದ್ರೆ ಹಂಗ್ ಬರುತ್ತೆ, ಬರಕ್ ಆಗಲ್ಲ. ಮತ್ತೆ ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದಿ ತಂದು ಕೊಟ್ಟೈತ ಏನ್ ಕಷ್ಟನೇ ಅನ್ಸುತ್ತ? ನಮ್ ಕಷ್ಟನೇ ಇರ್ಲಿ, ಕಷ್ಟ ಸುಖ ಯಾರ್ ಏನ್ ಹಂಚ್ಕೊಟ್ಟಿದ್ದ ಅದು ಪರಮಾತ್ಮ ಕೊಟ್ಟಿದ್ದು, ನಮ್ಗ್ ಒಳ್ಳೇದೇ ಆಗುತ್ತೆ. ಕಷ್ಟ ಎರಡ್ ದಿನ, ಸುಖ ಎರಡ್ ದಿನ, ಇವೆಲ್ಲ ನಾವು ಉಪಯೋಗಿಸ್ಕೊಂಡು ಹೋಗ್ಬೇಕಲ್ಲ. ಮೊದ್ಲಿಂದ ಕಷ್ಟ ಬೆಳವತಿ, ಇವತ್ ಆರೋಗ್ಯ ಆಗಿದ್ರ ಅಂತರ? ನಮ್ಗೆ ಆರೋಗ್ಯ ಇದೆ, ನಮ್ಗೇನ್ ತೊಂದ್ರೆ ಇಲ್ಲ ಸರ್. ಅದ್ರಾಗ ಪೂರ್ತಿ ಹೆಂಗ ಪರಮಾತ್ಮ ಏನ್ ಕಷ್ಟ ಕೊಡ್ತಾನೋ ಸುಖ ಕೊಡ್ತಾನೋ, ಎರಡ್ ದಿನ ಸುಖ ಎರಡ್ ದಿನ ಕಷ್ಟ, ದೇವನ್ ದೇವರಿಗೆ ಆಗಿದ್ದು ನಮ್ಗಾಗುತ್ತೆ ಅಷ್ಟೇನಾ, ಇನ್ನೇನೈತೆ ಅಂತಂದು ಎಲ್ಲ ಅವ್ರಿಗೆ ಹಿಂಗ ಮಾಡ್ಕೊಂಡು ಹೋಗ್ರಪ್ಪ ಅಂತಂದ್ವಿ. ಈಗ ನಾವು ಸುಮ್ಮನೆ ಮಾ ಒಂದು ಬದುಕು ಮಾಡೋದು ಇಟ್ಟು ಮುದ್ದೆ, ನಮ್ಗಿನ್ನೇನ್ ಬೇಕೇಳು, ನಮ್ಗಿನ್ನೇನು ಏನ ಬಂದ್ರ ನಾಲ್ಕ ಬಂದ್ರ ಪರ್ವಿಲ್ಲಪ್ಪ ಅನಿಸ್ಕೋಬೇಕು ನಮ್ಗೆ. ನನ್ಗೆ ಆಸೆ ಎಲ್ಲಿಗ್ ಬೇಕಾದ್ರೆ ಇರುತ್ತೆ. ಹತ್ತು ಜನ ಬಂದು ಮನೆ ಮುಂದಕ್ಕೆ ಹೋಗಿ ಬಂದೋದ್ರೆ ನಮ್ಗೆ ಎಷ್ಟು ಬೆಲೆ ತೂಕಿರುತ್ತಲ್ಲ ಅಂಬದೇ ನನಗೆ. ಆಯ್ತು ಹನುಮಕ್ಕರೆ, ಇದುವರೆಗೂ ನಿಮ್ಮ ಕೃಷಿಯಲ್ಲಿ ನಾವು ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿಯಲ್ಲಿನ ಅನುಭವಗಳು ಈ ಕುರಿತು ಚಳ್ಳಕೆರೆ ತಾಲೂಕು ವಡೇರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಹನುಮಕ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ ಹನ್ನೆರಡು ತೊಬು ಮಧುಗಾದ ಹನ್ನೆರಡು ತೋಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಅಂಗೈನಷ್ಟು ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಜಳ ಜಳ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ. ಹಳ್ಳ ಕೊಳ್ಳದ ನೀರು ಬರಂದ ಕೆರೆಗೆ ಮಧುಗಾದ ಕೆರೆಗೆ. ಅಣ್ಣನ ಹಳ್ಳಿ ಅಣ್ಣೇಗೌಡ ಮಧುಗನೂರ ಮಲ್ಲೇಗೌಡ ಅಣ್ಣನ ಹಳ್ಳಿ ಅಣ್ಣೇಗೌಡ ಮಧುಗನೂರ ಮಲ್ಲೇಗೌಡ ಅಣ್ಣನ ಹಳ್ಳಿ ಅಣ್ಣೇಗೌಡ ಮಧುಗನೂರ ಮಲ್ಲೇಗೌಡ. ಕೊಡಡಿವಾಗಿ ಸುದ್ದಿಯ ತಿಳಿಸಯ್ಯೋ ಮಡುಗಾದ ಕೆರೆಗೆ. ಆರು ಸಾವಿರ ಕುರಿಗಳ ತರಿಸಿ, ಮೂರು ಸಾವಿರ ಕುರುಗೋಲು ತರಿಸಿ, ಆರು ಸಾವಿರ ಕುರುಗಳ ತರಿಸಿ, ಮೂರು ಸಾವಿರ ಕುರುಗೋಲು ತರಿಸಿ, ಕಲ್ಲು ಕಲ್ಲಿಗೆ ಆರವ ಕೊಡ್ತಯ್ಯೋ. ಕಾಯದಂತ ಮಳೆ ಬತ್ತಣ್ಣ ಮದುಗಾದ ಕೆರೆಗೆ, ಮದುಗಾದ ಕೆರೆಗೆ. ಬಂಡಿ ತಂಬಿಟ್ಟು ಮಾಡಿಸಿ, ಒಂದು ಬಂಡಿ ಚಿಳ್ಳಿ ಮಾಡಿಸಿ, ಒಂದು ಬಂಡಿ ಕುಂಕುಮ ತರಿಸಿ, ಒಂದು ಬಂಡಿ ವಿಳ್ಯ ತರಿಸಿ, ಒಂದು ಬಂಡಿ